ಉನ್ನತ ಮಟ್ಟದ ಸಮಿತಿ ರಚನೆ, ಸಚಿವ ಬಿಸಿ ಪಾಟೀಲ್. ರಾಷ್ಟೀಯ ಶಿಕ್ಷಣ ನೀತಿ ಅನ್ವಯ ಮಕ್ಕಳಿಗೆ ಶಾಲಾ ಹಂತದಲ್ಲಿ ಕೌಶಲ್ಯಗಳನ್ನು ಕಲಿಸಲು ಆದ್ಯತೆ, ಡಾ ಸಿಎನ್ ಅಶ್ವಥ ನಾರಾಯಣ. ಮತ್ತು ಇಂಧನ ಇಲಾಖೆಯಲ್ಲಿ ಖಾಲಿ ಇರುವ ಹುದ್ದೆಗಳ ಭರ್ತಿಗೆ ಶೀಘ್ರ ಕ್ರಮ, ಸುನೀಲ್ ಕುಮಾರ್. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ಖರೀದಿಗಾಗಿ ತರಕಾರಿ ಅಂಗಡಿಗಳು, ದಿನಸಿ ಅಂಗಡಿಗಳು, ಮಾಲ್ಗಳು, ಸೂಪರ್ ಮಾರ್ಕೆಟ್ಗಳು ಇಡೀ ದಿನ ತೆಗೆದಿರುತ್ತವೆ. ಜನ ಗುಂಪು ಗುಂಪಾಗಿ ಅಂಗಡಿಗಳಲ್ಲಿ ಸೇರಿಕೊಂಡು ಆತಂಕದಲ್ಲಿ ಆತುರದಲ್ಲಿ ಖರೀದಿಸ್ತಾ ಇರೋದು ಕಂಡುಬಂದಿದೆ. ಆಕಾಶವಾಣಿ ಕಾರವಾರ. ರೈತ ಬಾಂಧವರಿಗಾಗಿ ಕಾರ್ಯಕ್ರಮ ಕಿಸಾನ ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ. पक्षियों से तो हम खेत को बचा लेते हैं, पर इन घातक रसायनों से कैसे बचाने? मतलब देख बेटा, तू जो ये अंधाधुंध रसायन मिलाता है ना, मिट्टी की सेहत बिगड़ने लगी है, और जब माटी ही कमजोर पड़ जाएगी तो उपज कैसे सेहतमंद होगी? अरे पहले ऐसा नहीं था, पूछना अपने बड़े बुजुर्गों से कैसे फसल लहलहाती थी, शुद्धता झलकती थी, माटी भी तंदुरुस्त और लोग. पहली वाली बात कहा, पर हम तो सब यही डाले हैं. सब नहीं, आज भी लाखों जागरूक किसान परंपरागत विधि से फसल उगा रहे हैं, पर्चा कम और उपज की कीमत भी बेहतर पा रहे हैं. सच है? रे बेटे, एक्सपीरियंस से बता रहे हैं, धूप में बाल सफेद नहीं किए हैं. ठीक है भाई, मैं भी आज कल जैविक खेती शुरू करूँगा. माटी से प्रेम की परंपरा है, परंपरागत खेती. ರೈತ ಬಾಂಧವರಿಗೆಲ್ಲ ಕಿಸಾನವಾಣಿ ಕಾರ್ಯಕ್ರಮಕ್ಕೆ ಸ್ವಾಗತ. ಇಂದಿನ ಕಿಸಾನವಾಣಿ ಕಾರ್ಯಕ್ರಮದಲ್ಲಿ ಅಡಿಕೆ ಹಾಳೆಯಿಂದ ಊಟದ ತಟ್ಟೆಗಳ ತಯಾರಿಕೆ ಕುರಿತು ಅಂಕೋಲಾ ತಾಲೂಕಿನ ಬಳಲೆಯ ರವಿರಾಜ್ ಈಶ್ವರ್ ಹೊಸಕಟ್ಟ ಅವರೊಂದಿಗೆ ಸಂದರ್ಶನ. ಈಗ ನಮ್ಮ ಜೊತೆಯಲ್ಲಿ ರವಿರಾಜ್ ಈಶ್ವರ್ ಹೊಸಕಟ್ಟ ಅವರಿದ್ದಾರೆ. ಇವರು ಈ ಅಡಿಕೆ ಹಾಳೆಯನ್ನು ಉಪಯೋಗಿಸಿ ಊಟದ ತಟ್ಟೆಯನ್ನು ಮಾಡುವಂಥ ಒಂದು ಸಣ್ಣ ಕೈಗಾರಿಕೆ ನಡೆಸ್ತಾ ಇದ್ದಾರೆ, ಜೊತೆಗೆ ಅವರು ಮೇಷ್ಟ್ರು ಕೂಡ. ಹಾಗಾಗಿ ಇಂಥ ಒಂದು ಉಪಯುಕ್ತ ಕಾರ್ಯಕ್ರಮ, ಇದು ಪರಿಸರ ಪೂರ್ವಕ ಕೆಲಸ ಅಂತೇಳಿ ಅವರು ನಂಬಿಕೊಂಡಿದ್ದಾರೆ, ಮತ್ತು ಇದು ನಿಜನೂ ಕೂಡ. ಹಾಗಾಗಿ ಈ ಒಂದು ಸ್ವಉದ್ಯೋಗ ಒಂದು ನಾಲ್ಕು ಜನಕ್ಕೆ ಕೆಲಸನೂ ಕೊಡುತ್ತೆ, ಜೊತೆಗೆ ಪರಿಸರ ಪೂರಕ ಚಟುವಟಿಕೆನೂ ಕೂಡ ಆಗುತ್ತೆ. ಹಾಗಾಗಿ ರವಿರಾಜ್ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಕೊಡ್ತಾರೆ. ನಮಸ್ಕಾರ ರವಿರಾಜ್. ನಮಸ್ಕಾರ ಸರ್. ಈ ಅಡಿಕೆ ಹಾಳಿಯನ್ನ ತಂದು ಈಗ ಒಂದು ಊಟದ ತಟ್ಟೆಯನ್ನು ತಯಾರು ಮಾಡ್ತಾ ಇದ್ರಿ, ಬಟ್ಲವನ್ನು ತಯಾರು ಮಾಡ್ತಾ ಇದ್ರಿ, ಹಾಗಾಗಿ ಇದರ ಮೂಲ ಉದ್ದೇಶ ತಮಗೆ ಏನಿತ್ತು, ಯಾಕಾಗಿ ಇದು ಮಾಡಬೇಕು ಅಂತ ಅನಿಸುತ್ತೆ? ಬರೀ ದುಡ್ಡಿನಾಶೆನೋ ಅಥವಾ ಒಂದು ಏನಾದರೂ ಒಂದು ಸಾಧನೆ ಮಾಡಬೇಕು? ಇಲ್ಲ ಸರ್, ಇದು ಕೇವಲ ಒಂದು ದುಡ್ಡಿನ ಆಸೆಗಾಗಿ ಮಾಡಿದ್ದಲ್ಲ. ನಮ್ಮ ಒಂದು ನೈಸರ್ಗಿಕ ಉತ್ಪನ್ನವನ್ನು ಉಪಯೋಗಿಸಿ ಒಂದು ಹಾಳೆ ತಟ್ಟೆಯನ್ನು ಮಾಡಿದ್ರೆ ಜನರಿಗೆ ಆದಷ್ಟು ಪ್ಲಾಸ್ಟಿಕ್ ಒಂದು ಯೂಸನ್ನು ಜನ ಕಡಿಮೆ ಮಾಡ್ತಾ ಹೋಗ್ತಾರೆ. ಮತ್ತು ಏನಂತ ಹೇಳಿದ್ರೆ ನಮ್ಮಲ್ಲಿ ಕೃಷಿಕರು ಅಥವಾ ತೋಟವನ್ನು ಇಲ್ಲಿ ಜಾಸ್ತಿ ಮಾಡ್ತಾರೆ, ಅವರಿಗೆ ಈ ಒಂದು ಹಾಳೆಗಳು ಏನಾಗುತ್ತೆ ಅಂತ ಹೇಳಿದ್ರೆ ಖಾಲಿ ಬಿದ್ದು ಹಾಳಾಗೋಗುತ್ತೆ. ನಾವು ಅದಕ್ಕೆ ಹಣವನ್ನು ಕೊಡೋದ್ರಿಂದ ಅವರಿಗೆ ಅಡಿಕೆಯ ಜೊತೆಗೆ ಈ ಒಂದು ಹಾಳೆಗೂ ಸಹಿತ ಅವರಿಗೂ ಕೂಡ ಒಂದು ಕೆಲಸ ಸಿಗುತ್ತೆ. ರಿಕ್ಷಾದವರಿಗೆ ಕೆಲಸ ಸಿಗುತ್ತೆ, ಇಲ್ಲಿ ತೊಳೆಯೋರಿಗೆ ಕೆಲಸ ಸಿಗುತ್ತೆ, ಮತ್ತು ಮಾಡೋರಿಗೆ ಕೆಲಸ ಸಿಗುತ್ತೆ. ಎಲ್ಲರಿಗೂ ಒಂದು ಉದ್ಯೋಗವನ್ನು ನೀಡಬೇಕು ಒಂದು ಉದ್ದೇಶ, ಆಯಿತಾ? ಎರಡನೇದಾಗಿ ಜನರಿಗೆ ಒಂದು ಒಳ್ಳೆಯ ರೀತಿಯಲ್ಲಿ ಆಹಾರವನ್ನು ಸೇವನೆ ಮಾಡಬೇಕು. ಈಗಿನ ಕಾಲದಲ್ಲಿ ಎಲ್ಲ ಪ್ಲಾಸ್ಟಿಕ್ ಪ್ಲಾಸ್ಟಿಕ್ ಪ್ಲಾಸ್ಟಿಕ್ ಯೂಸ್ ಅಂಡ್ ಥ್ರೋ ಯೂಸ್ ಅಂಡ್ ಥ್ರೋ, ಬಟ್ ಇವನ್ನ ನಾವು ಯೂಸ್ ಮಾಡಿ ಥ್ರೋ ಮಾಡಿದರೂ ಕೂಡ ಅದನ್ನು ಗೊಬ್ಬರವಾಗಿ ಮತ್ತೆ ಯೂಸ್ ಮಾಡ್ತಾರೆ. ಅದನ್ನ ಮರಕ್ಕೆ ಹಾಕಿದ್ರೆ ಅದು ಗೊಬ್ಬರ ಆಗತ್ತೆ, ಭೂಮಿಯಲ್ಲಿ ಬಿದ್ರೆ ಗೊಬ್ಬರ ಆಗತ್ತೆ, ಎಲ್ಲ ರೀತಿಯಿಂದ ಅದು ಉಪಯುಕ್ತವಾಗಿದೆ. ಎಲ್ಲಿ ಬಿದ್ರೂ ಕರಗ ಹೋಗುತ್ತೆ, ಮಣ್ಣಲ್ಲಿ ಬಿದ್ರೂ ಗೊಬ್ಬರ ಆಗತ್ತೆ. ಇವಾಗ ನಾವೀಗಾದ್ರೆ ವೇಸ್ಟ್ ಸಹ ಇರುತ್ತೆ, ಆ ವೇಸ್ಟ್ ಅನ್ನು ತಗೊಂಡೋಗಿ ಮತ್ತೆ ತೆಂಗಿನ ಮರಗಳಿಗೆ ಹಾಕ್ರೆ ಅದು ಕೂಡ ಏನಾಗುತ್ತೆ, ಅಲ್ಲಿ ಗೊಬ್ಬರ ಆಗತ್ತೆ. ಜನರು ಕೂಡ ಇದನ್ನ ಇಷ್ಟಪಟ್ಟು ತಗೊಳ್ತಾರೆ. ಯಾಕಂತ ಹೇಳಿದ್ರೆ ಈ ಪ್ಲಾಸ್ಟಿಕ್ ಬದಲಾಗಿ ಇವನಿಗೆ ಆ ಪ್ಲಾಸ್ಟಿಕ್ ಅಲ್ಲಿ ಎಷ್ಟೇ ಒಂದು ಚೆನ್ನಾಗಿ ಮಾಡಿದ್ರು ಕೂಡ, ಕೋಟಿಂಗ್ ಚೆನ್ನಾಗಿ ಕೊಟ್ಟಿದ್ರು ಕೂಡ, ಅದ್ರ ಮೇಲ್ಗಡೆ ಆ ಬಿಸಿ ಸಾರು ಮತ್ತು ಅಥವಾ ಅನ್ನವನ್ನು ಹಾಕಿದಾಗ ಅಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಆ ಕೆಮಿಕಲ್ಸ್ ಆ ಅನ್ನದೊಳಗೆ ಅಥವಾ ಆ ಒಂದು ಆಹಾರದಲ್ಲಿ ಸೇರುತ್ತೆ. ಬಟ್ ಇದರಲ್ಲಿ ಏನಾಗೋದಿಲ್ಲ, ಸೇರೋದಿಲ್ಲ. ನಾವು ಇದನ್ನ ಕ್ಲೀನ್ ಆಗಿ ವಾಶ್ ಮಾಡಿ ಅದಕ್ಕೆ ಹೀಟಿಂಗ್ ಕೋಟೆಡ್ ಕೊಟ್ಟು ಆ ನಂತರ ಅದರ ಒಂದು ಫಿನಿಶಿಂಗ್ ಕೊಟ್ಟು ಅದನ್ನ ಮಾರ್ಕೆಟಿಂಗ್ ಮಾಡ್ತೀವಿ. ಈ ಒಂದು ಹಳೆ ಒಂದು ತಟ್ಟೆ ತಯಾರಿಕೆಯಲ್ಲಿ ತುಂಬಾ ಶ್ರಮ ಇದೆ. ನಾವೇ ಎಷ್ಟು ಶ್ರಮ ಇದೆ ಅಂತ ಹೇಳಿದ್ರೆ, ನಾವು ತೋಟಕ್ಕೆ ಹೋಗ್ಬೇಕು, ಹಾಳೆಗಳನ್ನ ಕಡಿಬೇಕು, ಅದನ್ನ ರಿಕ್ಷಾಗೆ ಹಾಕ್ಬೇಕು, ಅದನ್ನ ತಂದು ಇಲ್ಲಿ ಹಾಕಿ ಇದರಲ್ಲಿ ತೊಳೆದು ವಾಶ್ ಮಾಡಿ ಮತ್ತೆ ಇಲ್ಲಿ ರೆಡಿ ಮಾಡಿ ಅದನ್ನ ಮತ್ತೆ ಪ್ಯಾಕಿಂಗ್ ಮಾಡಿ ಮತ್ತೆ ಅಂಗಡಿ ಹಾಕೋವರೆಗೆ ನಮ್ಗೆ ಇವೆಲ್ಲ ದೊಡ್ಡ ಒಂದು ವ್ಯಾಪಾರ ಅಥವಾ ಉದ್ದೇಶ ಬಿಸಿನೆಸ್ ಅಲ್ಲ. ಯಾಕಂತ ಹೇಳಿದ್ರೆ ಒಂದು 10-20 ಪೈಸೆ ಉದ್ದೇಶ ಅಷ್ಟೇ. ಇಲ್ಲ ಅಂತ ಹೇಳಿದ್ರೆ ಅಷ್ಟೊಂದು ಲಾಭ ಇರುವ ಒಂದು ಉದ್ಯೋಗ ಆಗಿದ್ರೆ ಇದು ಏನಾಗಿರ್ತಿತ್ತು ಅಂತ ಹೇಳಿದ್ರೆ, ಊರಲ್ಲಿ 8-10 ಫ್ಯಾಕ್ಟರಿಗಳು ಇರ್ತಿತ್ತು. ಕೇವಲ ಒಂದು ತಾಲೂಕಲ್ಲಿ 1-2 ಅಥವಾ ಎಲ್ಲ ಒಂದು ಯಾವ್ದೋ ಒಂದು ಗ್ರಾಮದಲ್ಲಿ 1-2 ಫ್ಯಾಕ್ಟರಿಗಳಷ್ಟೇ ನಡೀತಾ ಇದೆ. ಆಯ್ತಾ, ಅಂದ್ರೆ ಅದ್ರಲ್ಲಿ ನಾವು ಅರ್ಥ ಮಾಡ್ಕೊಳ್ಬೇಕು, ಇದು ಅಷ್ಟೊಂದು ಲಾಭದಾಯಕ ಒಂದು ಉದ್ದೇಶ ಅಥವಾ ವ್ಯವಹಾರ ಅಲ್ಲ. ಆದ್ರೆ ಪರಿಸರಕ್ಕೆ ಪೂರಕವಾದ ಉದ್ದೇಶ ನಾನು ಕಂಡುಕೊಂಡು ಒಂದು 3 ವರ್ಷ ಕಂಡುಕೊಂಡಿರುವಂತ ಒಂದು ಇದಂದ್ರೆ, ನೀವು ಕೃಷಿಯನ್ನ ಉಪಯೋಗಿಸಿ ಅಡಿಕೆ ತೆಂಗು ಬಾಳೆ ಇವೆಲ್ಲ ಎಲ್ಲಿಂದ ಬಂದಿರು ಅಂತ ಹೇಳಿದ್ರೆ, ನಾವು ಹಿಂದವ್ರು ನಂಬಿದ ಅಂತ ಹೇಳಿದ್ರೆ ಆ ಸಮುದ್ರದ ಉತ್ಖನದಲ್ಲಿ ಅಡಿಕೆ ಮರಗಳು ಹೇಳ್ತಾರೆ, ಅಡಿಕೆ ಬಾಳೆ ಮತ್ತೆ ತೆಂಗು, ಇದನ್ನ ನಂಬಿ ನೀವು ಕಷ್ಟಪಟ್ಟು ಬಿಸಿನೆಸ್ ಅಥವಾ ಉದ್ದೇಶ ಮಾಡಿದ್ರೆ ಯಾವತ್ತು ಕೈ ಕೊಡೋದಿಲ್ಲ. ಅದು ನಾವು ಅರ್ಥ ಮಾಡ್ಕೊಳ್ಬೇಕು. ಲಾಭ ಕಡಿಮೆ ಇರಬಹುದು, ಶ್ರಮ ಜಾಸ್ತಿ ಇದೆ, ಆಯ್ತಾ, ಆದ್ರೆ ನೀವು ಶ್ರಮ ಪಟ್ಟಾಗ ನಿಮಗೆ ಲಾಭ ಜಾಸ್ತಿ ಆಗುತ್ತೆ. ಯಾಕಂತ ಹೇಳಿದ್ರೆ ಒಂದ್ ಯಾವುದೇ ಒಂದು ಕಾರ್ಯಕ್ರಮ ಆದ್ರೂ ಕೂಡ ಮಿನಿಮಮ್ 300-400 ತಟ್ಟೆಗಳು ಬೇಕು. 300-400 ತಟ್ಟೆ ಒಂದೇ ಸಲ ಸೇಲ್ ಆಗ್ಬಿಡುತ್ತೆ. ಅಂಗಡಿಯಲ್ಲಿ ನಿಮಗೆ ಇದು 10 ದಿವಸಕ್ಕೊಂದ್ಸಲ 20 ದಿವಸಕ್ಕೊಂದ್ಸಲ ಹೋಗಿ ಮೂವ್ ಆಗ್ಬಹುದು. ಆದ್ರೆ ಲಾಭ ಇದರಲ್ಲಿ ಕಡಿಮೆ ಇದ್ರು ಕೂಡ ದೊಡ್ಡ ಪ್ರಮಾಣದಲ್ಲಿ ನಿಮ್ಗೆ ಏನೋ ಒಂದು ಹಣ ಕೈಗೆ ಸೇರುತ್ತೆ. ಆಯ್ತಾ, ಮತ್ತೆ ಅದೇ ರೀತಿ ನಮ್ಮ ರೈತರು ಕೂಡ ಅಡಿಕೆ ಹಾಳೆಯನ್ನು ಕೊಡೋದ್ರಿಂದ ಅವರಿಗೂ ಕೂಡ ಒಂದು ಆದಾಯ ಸಿಗುತ್ತೆ. ಈ ಅಡಿಕೆ ಹಾಳೆಯನ್ನ ರೈತರ ಆರಿಸಿಕೊಳ್ತಾರೋ ಅಥವಾ ನೀವು ಆಳ ಹಚ್ಚಿ ಆರಿಸೋದು ಹಂಗೇನ್ ಮಾಡ್ತಿರೋ? ಇಲ್ಲ, ಇದನ್ನ ನಾವೇನಂದ್ರೆ ಆಲ್ಮೋಸ್ಟ್ ಈಗ ನಾವು ಆಳ ಹಚ್ಚಿ ಅದನ್ನ ನಾವು ಕಟ್ ಮಾಡಿ ತೆಗೆದುಕೊಂಡು ಬಂದ್ರೆ ನಮ್ಗೆ ಏನಾಗುತ್ತೆ, ಸ್ಟಾರ್ಟಿಂಗ್ ಅಲ್ಲಿ ನಾವು ಅದೇ ರೀತಿ ಒಂದು ಪ್ರಯತ್ನ ಮಾಡಿದ್ವಿ. ಆದ್ರೆ ನಾನೇ ಸ್ವಂತ ಹೋಗಿ ಆ ಹಾಳೆಗಳನ್ನ ಕಟ್ ಮಾಡಿದೀನಿ. ಒಂದು ದಿನಕ್ಕೆ ನನಗೆ ಎಲ್ಲಾ ತೋಟದಿಂದ ಅಲ್ಲಿಂದ ಇಲ್ಲಿಂದ ಎಲ್ಲ ತಂದು ಮಾಡುವವರಿಗೆ 250-300 ಹಾಳೆ ಮಾತ್ರ ನಾನು ಕಟ್ ಮಾಡಿದೀನಿ. 250-300 ಹಾಳೆ ನಾವು ಕಟ್ ಮಾಡಿದ್ರೆ ನಮಗೆ ಅದಿಲ್ಲಿ ತರೋವರೆಗೆ ನನಗೆ ಒಂದ್ ದಿವಸದ ಕೆಲಸ ಹೋಗುತ್ತೆ, ಮತ್ತೆ ನಮ್ಮ ಅದರಲ್ಲಿ ಲೇಬರ್ ಚಾರ್ಜ್ ಕೊಟ್ಟರೆ 500-600 ಅವರಿಗೆ ಹೋಗುತ್ತೆ. ನಾವು ಅದಕ್ಕೆ ಬೇರೆ ಬೇರೆ ಕಡೆ ತೋಟದ ಒಂದು ಮಾಲೀಕರು ಹೇಳಿರ್ತೀವಿ, ಅವರವರ ಕೆಲಸರು ಇರ್ತಾರೆ, ಅವರೊಂದೆರಡು ಕಟ್ ಮಾಡಿ ರಾಶಿ ಹಾಕಿರ್ತಾರೆ. ರಾಶಿ 1,000 ಅಥವಾ 2,000 ಅಥವಾ 3,000 ಆದಾಗ ನಾವು ಅದನ್ನ ಹೋಗಿ ತಗೊಂಡು ಬರ್ತೀವಿ, ಅವ್ರ ಹತ್ರನೇ ಕಟ್ ಮಾಡ್ಲಿಕ್ಕೆ ಹೇಳ್ತೀವಿ. ತರುವ ಗುಣಮಟ್ಟ ಹೇಗಿರುತ್ತೆ ಮತ್ತೆ ತಂದ ನಂತರ ಅದೇನ್ ಮಾಡ್ತೀರಿ ಸರ್? ಗುಣಮಟ್ಟ ಅದರ ಪ್ರಶ್ನೆ ಬಂತ ಹೇಳಿದ್ರೆ, ಅದನ್ನ ಆಕ್ಚುಲಿ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ, ಬಿದ್ದ ತಕ್ಷಣ ಆ ದಿನ ಸಂಜೆ ಹೋಗಿ ಅದನ್ನ ಬಿಸಿಲಲ್ಲಿ ಹಾಕಿ ಆಮೇಲೆ ಕಟ್ಟಬೇಕು. ಆದ್ರೆ ಎಲ್ಲರೂ ಏನ್ ಮಾಡ್ತಾರೆ, ಇವಾಗಿನ ಕಾಲದ ದೊಡ್ಡ ಸಮಸ್ಯೆ ಅಂದ್ರೆ ಎಲ್ಲರ ತೋಟದಲ್ಲೂ ಜಟ್ ಇದೆ, ನೀರ್ ಬಿದ್ದ ಕೂಡಲೇ ಏನಾಗ್ಬಿಡುತ್ತೆ, ಕಪ್ಪಾಗ್ಬಿಡತ್ತೆ, ಅವ್ರು ತೆಗಿಯೋದೇ ಇಲ್ಲ. ಎಷ್ಟೋ ದಿನದಲ್ಲಿ 1,000 ಹಾಳೆ ತಂದ್ರೆ ಒಂದು 500-600 ಹಾಳೆ ಚೆನ್ನಾಗಿರುತ್ತೆ, ಒಂದು 300 ಹಾಳೆ ಹಾಳಾಗಿರುತ್ತೆ. ನಾವು ಅವರಿಗೆ ಯಾಕೆ ಹಾಳೆ ಹಾಕಿದೀವಿ, ನಾ ನಿಮ್ಗೆ ಹಣ ಕೊಡೋದಿಲ್ಲ ಅಂತ ಹೇಳೋಗಿಲ್ಲ. ಯಾಕಂತ ಹೇಳಿದ್ರೆ ಆ ತರ ಏನಾದ್ರೂ ಹೇಳಿದ್ರೆ ನೀವು ನೆಕ್ಸ್ಟ್ ಟೈಮ್ ಬಂದ ಬೇಡ ನಿಮ್ಗೆ ನಾವು ಕೊಡೋದಿಲ್ಲ ನೀವು ಹೋಗಿ, ಹೀಗೆ ಹೇಳ್ತಾರೆ. ಗುಣಮಟ್ಟ ಚೆನ್ನಾಗಿರೋದು ಹಾಕೋಕೆ ಹೇಳ್ತೀವಿ, ಈ ಒಂದು ವ್ಯವಹಾರ ಏನಿದೆ ನಂಬಿಕೆ ಮೇಲೆ. ಒಂದೊಂದೇ ತೆಗೆದು ಲೆಕ್ಕ ಮಾಡ್ಲಿಕ್ಕೆ ಆಗೋದಿಲ್ಲ, 2,000 ಅವ್ರು ಹೇಳಿರ್ತಾರೆ, ನಾವು 2,000 ಆಗದಾಗಿ ತೆಗೆದು ಕೊಡ್ತೀವಿ. ಇಲ್ಲಿ ನಂಬಿಕೆ ಒಂದು, ಗುಣಮಟ್ಟ ಚೆನ್ನಾಗಿರೋದನ್ನ ನಮ್ಗೆ, ನಾವು ಒಳ್ಳೆ ವ್ಯವಹಾರ ಇದೆ ಚೆನ್ನಾಗಿರೋದು ಕೊಡ್ತಾರೆ, ಇಲ್ಲ ಅಂತ ಹೇಳಿದ್ರೆ ನಮಗೆ ಕೆಲವೊಂದ್ಸಲ ಮೋಸನೂ ಆಗತ್ತೆ. ಇಲ್ಲಿ ಇಲ್ಲಿ ತುಂಬಾ ಸಮಸ್ಯೆ ಇದೆ. ತಂದ ನಂತರ ಹಾಗೆ ಇಡೋದು ಅಥವಾ ತೊಳೆದಿಡೋದು ಹೇಗೆ? ಸೊ ತಂದ ನಂತರ ಅದನ್ನ ಇಡೋದು ಹಾಗೆ, ಬಟ್ ಅದನ್ನ ಪ್ಲೇಟ್ ರೆಡಿ ಮಾಡುವಾಗ ಅದನ್ನ ನೀರಲ್ಲಿ ಹಾಕಿ ತೊಳೆದು ಆಮೇಲೆ ಅದನ್ನ ಯೂಸ್ ಮಾಡೋದು. ವಾಶ್ ಅಂದ್ರೆ ಯಾವ ರೀತಿ ವಾಶ್ ಮಾಡೋದು? ನಮ್ಗೆ ದೊಡ್ಡ ಒಂದು ಬಕೆಟ್ ಅಲ್ಲಿ ಅಥವಾ ದೊಡ್ಡ ಒಂದು ಸಿಂಟೆಕ್ಸ್ ಅಲ್ಲಿ ಒಂದು 50 ಹಾಳೆ ಹಾಕ್ತಿವಿ. ಆ 50 ಹಾಳೆಯನ್ನ ತೆಗೆದು ಪ್ಲಾಸ್ಟಿಕ್ ಬ್ರಷ್ ಬರುತ್ತೆ, ಆ ಬ್ರಷ್ ಅಲ್ಲಿ ಪ್ರತಿಯೊಂದು ಹಾಳೆಯನ್ನು ತಿಕ್ಕಿ, ನಾವು ಬಟ್ಟೆಯನ್ನ ಯಾವ ರೀತಿಯಾಗಿ ತಿಕ್ತೀವೋ ಅದೇ ರೀತಿ ತಿಕ್ಕಿ ಆ ನಂತರ ಅದನ್ನ ಯೂಸ್ ಮಾಡೋದು. ಅದಕ್ಕೆ ಉಪ್ಪಿನ ನೀರು ಹಾಕೋದು ಅಥವಾ ಏನಾದ್ರು ರಾಸಾಯನಿಕ ಹಾಕೋದು ಹಂಗೇನು ಮಾಡಲ್ಲ? ಇಲ್ಲ ಸರ್, ಅದಕ್ಕೆ ಏನಾದ್ರೂ ರಾಸಾಯನಿಕಗಳ ಯಾವುದೇ ಒಂದು ಮಿಶ್ರಣ ಇಲ್ಲ. ಯಾಕಂತ ಹೇಳಿದ್ರೆ ರಾಸಾಯನಿಕ ನಾವು ಮಿಶ್ರಣ ಮಾಡಿದೀವಿ ಅಂತ ಒಂದು ಸಲ ಕಸ್ಟಮರಿಗೆ ಗೊತ್ತಾದ್ರೆ ನನ್ನ ಒಬ್ಬನ ಬಿಸ್ನೆಸ್ ಅಷ್ಟೇ ಹಾಳಾಗೋದಿಲ್ಲ, ತಾಲೂಕಲ್ಲಿ ಇರುವಂತ ಜಿಲ್ಲೆಯಲ್ಲಿ ಇರುವಂತ ಇದನ್ನ ನಂಬಿಕೊಂಡಿರುವಂತ ಎಲ್ಲರ ಬಿಸ್ನೆಸ್ ಹಾಳಾಗುತ್ತೆ. ಯಾವುದೇ ಕೆಮಿಕಲ್ ಅವಶ್ಯಕತೆ ಇಲ್ಲ ಅದಕ್ಕೆ. ಅಂದ್ರೆ ತೊಳೆದ ನಂತರ ನೀವು ಮಷೀನಿಗೆ ಹಾಕೋದಲ್ಲ? ತೊಳೆದ ನಂತರ ಮಿಷಿನಿಗೆ ಹಾಕೋ ಸರ್. ತೊಳೆದು ಇವತ್ತು ರಾತ್ರಿ ತೊಳೆದ್ರೆ ನಾಳೆ ಮಿಷಿನ್ ಹಾಕ್ತೀವಿ. ಯಾಕಂತೇಳಿದ್ರೆ ಅದರಲ್ಲಿರೋ ನೀರಂಶ ರಾತ್ರಿ ಇಡೀ ಡ್ರೈ ಆಗಿರುತ್ತೆ, ಬೆಳಿಗ್ಗೆ ಕರೆಕ್ಟ್ ಆಗಿರುತ್ತೆ, ಬೆಳಿಗ್ಗೆ ಯೂಸ್ ಮಾಡ್ತೀವಿ. ಡ್ರೈ ಆಗ್ಬೇಕಂದ್ರೆ ಬಿಸಿಲಿಗೆ ಹಾಕ್ಬೇಕು ಅಥವಾ ಗಾಳಿ ಆಡುವಲ್ಲಿ ಹಾಕ್ಬೇಕು, ಹಿಂಗೇನಿರುತ್ತೆ? ಅದನ್ನ ಬಿಸಿಲಲ್ಲಿ ಹಾಕ್ಬೇಕು ಅಂತ ಏನಿಲ್ಲ, ಇವತ್ತು ರಾತ್ರಿ ತೊಳೆದು ಇಟ್ಟಿಟ್ರೆ ಬೆಳಿಗ್ಗೆವರೆಗೆ ತನ್ನ ಆರ್ ಡ್ರೈ ಆಗಿರುತ್ತೆ, ಅದು ಹಾಳಾಗೋದಿಲ್ಲ, ಬೆಳಿಗ್ಗೆನೂ ಹಾಳಾಗೋದಿಲ್ಲ. ಅಲ್ಲಿ ಗ್ರೇಡಿಂಗ್ ಮಾಡ್ತೀರ ಆಮೇಲೆ? ಅದು ಗ್ರೇಡಿಂಗ್ ಮಾಡೋದು ಸರ್, ಎಕ್ಸ್ಪೋರ್ಟ್ ಕ್ವಾಲಿಟಿ ಇದ್ರೆ ಅಥವಾ ನಾನು ಈ ಬಿಸ್ನೆಸ್ ಹೊರಗಡೆ ಕಳಿಸ್ತಾ ಇದ್ರೆ ಅದು ಗ್ರೇಡಿಂಗ್ ಮಾಡಬೇಕಾಗುತ್ತೆ, ಲೇಬಲೈಸಿಂಗ್ ಮಾಡಬೇಕಾಗುತ್ತೆ, ಪ್ಯಾಕಿಂಗ್ ಮಾಡಬೇಕಾಗುತ್ತೆ. ಬಟ್ ನಾವು ಯಾವುದನ್ನು ಎಕ್ಸ್ಪೋರ್ಟ್ ಮಾಡ್ತಾ ಇಲ್ಲ. ಯಾಕಂತ ಹೇಳಿದ್ರೆ ಎಕ್ಸ್ಪೋರ್ಟ್ ಬಿಸ್ನೆಸ್ ಗಳೆಲ್ಲ ಏನಂತ ಹೇಳಿದ್ರೆ ನಮ್ಮ ಒಂದು ದೇಶದ ಕೈಗಾರಿಕೆ, ನಮ್ಮ ಉತ್ಪನ್ನಗಳು ಬೇರೆ ದೇಶದಲ್ಲಿ ನಾವು ಯಾಕೆ ಕೊಡಬೇಕು, ನಮ್ಮಲ್ಲೇ ಉಪಯೋಗ ಆಗಲಿ. ಮತ್ತೆ ಎಕ್ಸ್ಪೋರ್ಟ್ ಅನ್ನ ನಂಬಿ ನಾವು ಬಿಸ್ನೆಸ್ ಮಾಡಿದ್ರೆ ನಮ್ಮ ಲೋಕಲೈಟ್ಸ್ ಅಂಗಡಿ ವ್ಯಾಪಾರ ಅವರ ಉದ್ದೇಶ, ಅವರಿಗೆಲ್ಲ ನಾವು ಏನು ಕೊಡೋದು, ಅವರೆಲ್ಲ ಏನು ಯೂಸ್ ಮಾಡ್ತಾರೆ? ಲೇಬಲಿಂಗ್, ಗ್ರೇಡಿಂಗ್ ಇವೆಲ್ಲ ಎಕ್ಸ್ಪೋರ್ಟ್ ಇದ್ರೆ ಮಾತ್ರ, ನಾವು ಲೋಕಲ್ ಮಾರ್ಕೆಟಿಂಗ್ ಮಾತ್ರ ಮಾಡ್ತಾ ಇದೀವಿ ಸರ್. ಇದರಲ್ಲಿ ಬೇರೆ ಬೇರೆ ಸೈಜಿನ ತಟ್ಟೆಗಳನ್ನು ತಯಾರು ಮಾಡ್ತೀವಿ. ಹೌದು ಸರ್. ಕಾರಣ ಏನು ಅಂದ್ರೆ, ಕೆಲವೊಂದು ಟೈಮ್ ಏನಾಗುತ್ತೆ ಅಂತ ಹೇಳಿದ್ರೆ, ತರಕಾರಿ ಊಟದಲ್ಲಿ ಕೇವಲ ಅನ್ನ ಸಾರು ಅಷ್ಟೇ ಇರೋದಿಲ್ಲ, 4-5 ಐಟಮ್ ಇರುತ್ತೆ, ಅದಕ್ಕೆ 12 inches. ಈ ನಾನ್ ವೆಜ್ ಐಟಮ್ಗಳಲ್ಲಿ ಕೆಲವೊಂದು ಈ ಬಿರಿಯಾನಿ ಅಥವಾ ಏನಾದರೂ ಒಂದು ಎರಡು ಅದ್ರ ಜೊತೆಗೆ ಒಂದು ಏನಾದ್ರು ಸ್ನ್ಯಾಕ್ಸ್ ಇರುತ್ತೆ, ಅದಕ್ಕೆ 10 inches ಸಾಕಾಗತ್ತೆ. ಆಯಿತಾ? ನಂತರ ಈ ಹೋಟೆಲ್ಗಳಲ್ಲಿ ತಿಂಡಿ ಕೊಡಲಿಕ್ಕೆ ಅಥವಾ ಗೋಬಿ ಮಂಚೂರಿ ಇನ್ನೇನಾದ್ರು ಕೊಡಲಿಕ್ಕೆ ಒಂದು 8 inches ಸಾಕಾಗತ್ತೆ. ಈಗ 6 inches ಅಂತ ಹೇಳಿದ್ರೆ ಕೆಲವೊಂದು ಈ ಸತ್ಯನಾರಾಯಣ ಪ್ರಸಾದನೋ ಅದೇನಾದ್ರು ಕೊಡಲಿಕ್ಕೆ ಅದೇ ಸಾಕಾಗತ್ತೆ. ಇನ್ನು ಈ ದೊಣ್ಣೆಗಳು, ಈ ದೊಣ್ಣೆಗಳು ಜಾಸ್ತಿಯಾಗಿ ನಮ್ಮ ಗೋಕರ್ಣ ಸೈಜಲ್ಲಿ ಅರ್ಚಕರೆಲ್ಲ ಏನು ಮಾಡ್ತಾರೆ ಅಂದರೆ, ಕೆಲವೊಂದು ಅವರ ಐಟಮ್ಗಳನ್ನ ಅರಿಶಿನ ಕುಂಕುಮ ಮತ್ತು ಏನೇನು ಐಟಮ್ಗಳು ಇರಲಿಕ್ಕೆ ಅವರು ಯೂಸ್ ಮಾಡ್ತಾರೆ. ಅದಕ್ಕೆ ನಾವು ಬೇರೆ ಬೇರೆ ರೀತಿಯನ್ನು ಮಾಡ್ತೀವಿ. ಮತ್ತೇನಂತ ಹೇಳಿದ್ರೆ, ಬೇರೆ ರೀತಿ ಯೂಸ್ ಮಾಡೋದ್ರಿಂದ ಹಾಳೆಯ ಒಂದು ಪೂರ್ತಿ ಉಪಯೋಗ ನಮಗಾಗತ್ತೆ. ಒಂದೇ ಸೈಡ್ ಮಾಡಿ ಉಳಿದು ಹೊತ್ತಾಕೋದ್ರಿಂದ ನಮ್ಗೆ ಹಾಳೆ ಲಾಸ್ ಆಗುತ್ತೆ. ಅದರ ಉದ್ದೇಶ ಅದು ಸರ್. ಈ ತಟ್ಟೆ ತಯಾರು ಮಾಡಿದ ಮೇಲೆ ಅವುಗಳ ಬಾಳಿಕೆ ಎಷ್ಟು ದಿನ ಬರುತ್ತೆ ಸರ್? ಕರೆಕ್ಟ್ ಆಗಿ ಇದನ್ನ ನಾವು ಬಾಳಿಕೆ ಮಾಡಿದ್ರೆ ಇದು ವರ್ಷಾನುಗಟ್ಟಲೆ ಇರುತ್ತೆ. ಈ ಮಿನಿಮಮ್ 1-2 ವರ್ಷಗಳವರೆಗೆ ಏನೂ ಆಗೋದಿಲ್ಲ, ಕರೆಕ್ಟ್ ಆಗಿ ಸರಿಯಾದ ಜಾಗದಲ್ಲಿ ಇಟ್ಟಿದ್ರೆ. ಮತ್ತೆ ಅದು ಹೇಳ್ತಾರೆ ಕೆಲವೊಬ್ರು, ನಂದು ಹಾಳಾಯ್ತು, ಕಾರಣ ಏನಂತೇಳಿ ನೀವು ನೀರು ತಾಕ್ಸಿಡ್ತೀರಿ, ಅದಕ್ಕೆ ನೀರು ತಂಪಲ್ಲಿ ಹೊತ್ತಾಕಿಡ್ತೀರಿ, ಅಥವಾ ಬಿಸಿಲಲ್ಲಿ ಯಾವ ವಸ್ತುಗಳನ್ನ ಇಟ್ಟರೂ ಕೂಡ ಹಾಳಾಗಿದೆ. ಒಂದು ಸಲ ಅದು ಹೀಟಾಗಿ ನಾವೊಂದು 60-70 degrees ಹೀಟಲ್ಲಿ ಮಾಡಿರ್ತೀವಿ, ಕೆಳಗಡೆ ಕೂಡ ಹೀಟ್ ಆಗಿರುತ್ತೆ, ಮೇಲ್ಗಡೆ ಕೂಡ ಹೀಟ್ ಆಗಿರುತ್ತೆ, ಹೀಟಾಗಿ ಪ್ಯಾಕ್ ಆಗಿಬಿಟ್ರೆ ಅದು ವರ್ಷಾನುಗಟ್ಟಲೆ ಬರುತ್ತೆ. ಅದರಲ್ಲಿ ಮಾತ್ರ ಯಾವುದೇ ಒಂದು ಮೋಸ ಇಲ್ಲ. ಪ್ಯಾಕ್ ಅಂದ್ರೆ ಒಟ್ಟು ಗಾಳಿ ಆಡದಂಗೆ ಪ್ಯಾಕ್ ಮಾಡೋದು ಅಥವಾ ಗಂಟು ಕಟ್ಟಿ ಹೆಂಗೆ ಇಡೋದು? ಇಲ್ಲ ಸರ್, ಒಂದು ದೊಡ್ಡ ದೊಡ್ಡ ಚೀಲಗಳು ಬರುತ್ತೆ, 25-25 ಬಂಡಲ್ ಮಾಡಿ ಅಥವಾ ಒಂದು ಚೀಲದಲ್ಲಿ 200-300 ಪ್ಲೇಟ್ಗಳಿರುತ್ತೆ, ಚೀಲದಲ್ಲಿ ಹಾಕ್ತೀವಿ. ಅದಕ್ಕೆ ನಾವು ಪ್ಯಾಕಿಂಗ್ ಮತ್ತೆ ಪ್ಲಾಸ್ಟಿಕ್ ಅನ್ನ ಯೂಸ್ ಮಾಡೋದಿಲ್ಲ ಸರ್. ಇನ್ನು ಇದಕ್ಕೆ ಮೂಲ ಬಂಡವಾಳ ಎಷ್ಟೆಲ್ಲ ಬೇಕಾಗುತ್ತೆ, ಯಾವ್ದಕ್ಕೆ ಬೇಕಾಗುತ್ತೆ? ಇದಕ್ಕೆ ಸರ್ ಮೂಲ ಬಂಡವಾಳ ಅಂತ ಹೇಳಿದ್ರೆ, ಒಂದು ಹೈಡ್ರೋಲಿಕ್ ಮಿಷಿನ್, 2-3 ರೀತಿಯ ಮಿಷಿನ್ಗಳಿವೆ. ಒಂದು ಮ್ಯಾನುವಲ್ ಮಿಷಿನ್ ಇದೆ, ಹೈಡ್ರೋಲಿಕ್ ಮಿಷಿನ್ ಇದೆ, ಫುಲ್ಲಿ ಆಟೋಮೆಟಿಕ್ ಇದೆ, ಸೆಮಿ ಆಟೋಮೆಟಿಕ್ ಇದೆ, ಡಿಫ್ರೆಂಟ್ ಇದೆ. ಇಲ್ಲಿ ನಾವು ಮ್ಯಾನುವಲ್ ಮಿಷಿನ್ ಅನ್ನ ಖರೀದಿಯನ್ನು ಮಾಡಬೇಕಾದ್ರೆ ಈಗಿನ ಕಾಲದಲ್ಲಿ 1-20 ಅಥವಾ 130,000 ಬೇಕು. ಹೈಡ್ರೋಲಿಕ್ ಮಿಷಿನ್ ಅನ್ನ ತೆಗೆದುಕೊಳ್ಳೋದಾದ್ರೆ 3-5 ಅದಕ್ಕೆ 2-2.5 lakhs ಬೇಕು. ಫುಲ್ಲಿ ಆಟೋಮೆಟಿಕ್ ಆದರೆ 4 lakhs ಬೇಕು. ಇದಕ್ಕೆ ಮೂಲ ಬಂಡವಾಳ ಏನಂತ ಹೇಳಿದ್ರೆ ನಾವು ಲೋನ್ ಅನ್ನು ಮಾಡಬೇಕಾಗುತ್ತೆ. ಈಗ ಪ್ರಧಾನಮಂತ್ರಿಯವರ PMEGP ಲೋನ್ ಬರ್ತಾ ಇದೆ. PMEGP ಲೋನ್ ಅಲ್ಲಿ ಮತ್ತೆ ನಿಮಗೆ ಸಬ್ಸಿಡಿ ಅನ್ನು ಕೂಡ ಸಿಗುತ್ತೆ. ಆ PMEGP ಲೋನ್ ಅನ್ನು ನಾವು ಕೂಡ ಅಪ್ಲೈ ಮಾಡಿದೀವಿ. ಬಟ್ ಏನು ಮಾಡೋದಿಲ್ಲ ಅಂತ ಹೇಳಿದ್ರೆ, ಈ ಸಣ್ಣ ಉದ್ಯಮ ಅಂದ್ಕೊಂಡು ನಮಗೆ PMEGP ಲೋನ್ಗಳು ಸರಿಯಾಗಿ ಕೊಡ್ತಾ ಇಲ್ಲ. ಬ್ಯಾಂಕ್ನವ್ರು ಹೇಳಿದ್ರೆ ನಿಮ್ದು ಎಷ್ಟು ಬಂಡವಾಳ ಇದೆ, ಹಾಗಿದೆ ಹೀಗಿದೆ, ನಾವು ಕೊಡೋದಿಲ್ಲ, ಆ ರೀತಿಯಾಗಿ ಹೇಳ್ತಾರೆ. ಆಯ್ತಾ? PMEGP ಇದೆ, ಬಟ್ ಕೆಲವೊಂದು ಬ್ಯಾಂಕ್ಗಳಲ್ಲಿ ಅದು ಸರಿಯಾಗಿ ಕೊಡ್ತಾ ಇಲ್ಲ. PMEGP ಒಂದು ಲೋನಿನ ಒಂದು ಉಪಯೋಗ ಸರಿಯಾಗಾದರೆ ಪ್ರತಿಯೊಬ್ಬನು ಕೂಡ ಈ ಒಂದು ಬಿಸ್ನೆಸ್ನ ಮಾಡ್ಬೋದು. ನಮಗೆ ಇದು ಮೂಲ ಬಂಡವಾಳ ಅಂತ ಹೇಳಿದ್ರೆ ನಾವೇನು ದುಡಿದು ನಾವೇನು ಹಣವನ್ನು ಏನು ಕೂಡಿಡ್ತೀವಿ ಮತ್ತು ಬ್ಯಾಂಕಿನಿಂದ ಸ್ವಲ್ಪ ಎಲ್ಲ ಸಹಾಯ ಪಡೆದುಕೊಂಡು ನಾವು ಈ ಒಂದು ಬಿಸ್ನೆಸ್ನ ಸ್ಟಾರ್ಟ್ ಮಾಡಿದ್ದೀವಿ. ನೀವು ಎಂತೆಂಥ ಮಷಿನರಿ ಇಟ್ಟಿದ್ರಿ ಈಗ? ನಾವೀಗ ಒಂದು ಮ್ಯಾನುವಲ್ ಮಿಷಿನ್ ಇದೆ, ಒಂದು ಹೈಡ್ರೋಲಿಕ್ ಮಿಷಿನ್ ಇದೆ, 2 ರೀತಿಯ ಮಿಷಿನ್ಗಳು ಮಾತ್ರ ಇದೆ. ಎಲ್ಲ ಒಂದು 4.5 inches ರೌಂಡ್ ಸೈಜ್, 10 inches ರೌಂಡ್ ಸೈಜ್, 12 inches ರೌಂಡ್ ಸೈಜ್. ಅದಕ್ಕೊಂದು ಕೋಣೆ ಬೇಕು? ಖಂಡಿತ. ಮಿಷಿನ್ ಅನ್ನ ಇಡಲಿಕ್ಕೆ ಒಂದು ಕೋಣೆ ಬೇಕು, ನಂತರ ನೀವು ರಾ ಮೆಟೀರಿಯಲ್ ನ ಸ್ಟಾಕ್ ಮಾಡ್ಲಿಕ್ಕೆ ನಿಮ್ಗೊಂದು ಕೋಣೆ ಬೇಕು, ಮತ್ತು ನಿಮ್ಮ ಮಟೀರಿಯಲ್ಸ್ ರೆಡಿ ಆದ್ಮೇಲೆ ಅದನ್ನ ಸ್ಟಾಕ್ ಮಾಡ್ಲಿಕ್ಕೆ ಇನ್ನೊಂದು ರೂಮ್ ಬೇಕು. ಮಿನಿಮಮ್ 3 rooms ಅವಶ್ಯಕತೆ ಇದೆ. 3 ರಾ ಮೆಟೀರಿಯಲ್ ನ ಸ್ಟಾಕ್ ಮಾಡುವಂತಹ ರೂಮ್ ತುಂಬಾ ದೊಡ್ಡದಾಗಿರಬೇಕು. ಈಗ ನಾವು ಏನ್ ತಯಾರು ಮಾಡಬೇಕು, ಯಾವ ಸೈಜ್ ತಯಾರು ಮಾಡಬೇಕು ಅಂತೇಳಿ ಸಿಗುವಂತ ಹಾಳೆಗಳ ಮೇಲೆ ತೀರ್ಮಾನ ಆಗುತ್ತೆ. ಸಿಗುವಂತ ಹಾಳೆಗಳ ಮೇಲೆ ತೀರ್ಮಾನ ಆಗುತ್ತೆ, ಸೈಜ್ ಮೇಲೆ. ಒಂದು ಹಾಳೆ ಮಿನಿಮಮ್ 13-14 inches ಅಗಲ ಇದ್ರೆ ಅದ್ರಲ್ಲಿ ನಾವು 12 inches ಮಾಡ್ತೀವಿ, ಅದು ಒಂದು ಯೂಸ್ ಆಯ್ತು. ಇನ್ನೊಂದು ಸ್ವಲ್ಪ ಅದ್ರ ಬರೀಕ್ ಇದೆ, ಮುಂದ್ಗಡೆ ಹೋಗುತ್ತೆ ಶೇಪ್ ಬರೀಕ್ ಆಗ್ತಾ ಹೋಗುತ್ತೆ, ಅವಾಗ ಅದನ್ನ 10 inches ಯೂಸ್ ಮಾಡ್ತೀವಿ ಬಂದ್ರೆ. ಮತ್ತು ಹಾಳೆ ಬಾಕಿ ಇದೆ, ಅದರಲ್ಲಿ ಇನ್ನೊಂದು 5 inches ಬಾಕಿ ಇದೆ, ಅವಾಗ ಮತ್ತೆ ದೊಣ್ಣೆಯನ್ನ ಯೂಸ್ ಮಾಡ್ತೀವಿ. ಅಂದ್ರೆ ಹಾಳೆಯನ್ನ ನೋಡಿ ಆ ಒಂದು ಪ್ಲೇಟಿನ ಸೈಜ್ ಅನ್ನ ನಾವು ನಿರ್ಣಯ ಮಾಡ್ತೀವಿ. ಒಂದ್ಸರಿ ನೀವು ಈ ರೀತಿ ಮಷಿನ್ ಇಂದ ತಟ್ಟೆಯನ್ನು ತಯಾರು ಮಾಡಿದ್ರಿ, ಅದೇ ಫೈನಲ್ಲ ಅಥವಾ ಅದಕ್ಕೆ ಇನ್ನೊಂದು ಸ್ವಲ್ಪ ನಾಜುಕ್ ಮಾಡಬೇಕು, ಒಂದ್ ಸ್ವಲ್ಪ ಗುಣಮಟ್ಟ ಹೆಚ್ಚಿಸಬೇಕು, ಮೌಲ್ಯವರ್ಧನೆ ಮಾಡಬೇಕು, ಹಂಗೇನ್ರಿ? ಎಸ್, ಇದು ಖಂಡಿತ. ಯಾಕಂತ ಹೇಳಿದ್ರೆ ಇವಾಗಲೂ ಕೂಡ ಕೆಲವೊಂದು ಪ್ಲೇಟ್ಸ್ಗಳು ಏನಾಗುತ್ತೆ ಅಂತ ಹೇಳಿದ್ರೆ ಡ್ಯಾಮೇಜ್ ಇರುತ್ತೆ, ಎಲ್ಲೋ ಒಂದು ಬ್ಲ್ಯಾಕ್ ಆಗಿರುತ್ತೆ. ನೀವು ಕೆಲಸ ಮಾಡ್ತಿರ್ತೀರ ಅಥವಾ ನಿಮ್ಮ ಕೆಲಸ ಏನ್ ಮಾಡಿರ್ತಾನೆ ಅಂದ್ರೆ ಆ ಪ್ಲೇಟ್ ಅಲ್ಲಿ ಹಾಕಿರ್ತಾನೆ. ಪ್ಯಾಕಿಂಗ್ ಮಾಡುವಾಗ ಇನ್ನೊಂದ್ಸಲ ನೀವು ಅಥವಾ ಯಾರೇ ಒಂದು ಅದನ್ನ ಯಾರು ಸ್ಟಾರ್ಟ್ ಮಾಡ್ತಿಲ್ಲ ಓನರ್ ಇನ್ನೊಂದ್ಸಲ ನೋಡಿ ಕರೆಕ್ಟ್ ಆಗಿ ಯಾವ ಒಳ್ಳೆಯ ಗುಣಮಟ್ಟ ಇದ್ರೆ ಮಾರ್ಕೆಟ್ ನಲ್ಲಿ ನಮಗೆ ಏನಿದೆ ಲೈಫ್ ಇದೆ. ಒಳ್ಳೆ ಗುಣಮಟ್ಟವನ್ನ ಕಾಯ್ದುಕೊಳ್ಳಿಲ್ಲ ಅಂತ ಹೇಳಿದ್ರೆ ನಾಳೆ ನಿಮ್ಮ ಹತ್ರ ಕಸ್ಟಮರ್ಸ್ ಬರೋದಿಲ್ಲ. ಗುಣಮಟ್ಟವನ್ನ ಕಾಯ್ದುಕೊಳ್ಳೋ ಅತ್ಯುತ್ತಮ. ಅದಕ್ಕೆ ಇನ್ನೊಂದ್ಸಲ ನಾವು ಸೈಡ್ ಪಾಲಿಶಿಂಗ್ ಕೊಡ್ಬೋದು, ಏನೋ ಒಂದು ಸಣ್ಣ ಪುಟ್ಟ ಒಂದು ಕಸ ಇದ್ರೆ ಅದನ್ನ ಹಾಕಿ ಜರಿ ಹಾಕಿ ಕ್ಲೀನ್ ಮಾಡುವಂಥದ್ದು, ಪ್ಯಾಕಿಂಗ್ ನೀಟಾಗಿ ಮಾಡುವಂಥದ್ದು. ಬಂಡಲ್ಗಳಲ್ಲಿ 25 ಬಂಡಲ್ ಹಾಕಿರ್ತೀವಿ, 25 ಅಂದ್ರೆ ಅದು 25 ಹಾಕಬೇಕು, 24, 23 ಹಾಕಿ ಕಸ್ಟಮರಿಗೆ ಮೋಸ ಮಾಡುವ. ಯಾಕಂತೇಳಿ 25 ಅಂದ್ರೆ ಅವ್ರು ಕ್ಯಾಶ್ 25 ಪೇಟಿಂದ ಹಣ ಕೊಟ್ಟಿರ್ತಾರೆ, ನಾವು ಅದಕ್ಕೆ 23 ಹಾಕಿದ್ರೆ ಅದು ನಮ್ಮಿಂದ ಮೋಸ ಆಗುತ್ತೆ. ಗುಣಮಟ್ಟವನ್ನು ಕಾಯ್ದುಕೊಳ್ಬೇಕು. ವರ್ಷದ ಯಾವ ಕಾಲದಲ್ಲಿ ಈ ಕೆಲಸ ಕಾರ್ಯ ನಮಗೆ ಒಂದು ಹಾಳೆ ಸಂಗ್ರಹ ಮಾಡೋದಾಗಿರ್ಬೋದು ಅಥವಾ ಒಂದು ತೊಳೆಯೋದಾಗಿರ್ಬೋದು, ಅದನ್ನ ಕಟ್ ಮಾಡೋದಾಗಿರ್ಬೋದು, ಪಾತ್ರೆ ತಯಾರು ಮಾಡೋದಾಗಿರ್ಬೋದು, ವರ್ಷದ ಎಲ್ಲಾ ಕಾಲದಲ್ಲಿ ಇರುತ್ತೋ ಅಥವಾ ಈ ಸೀಸನ್ ದಲ್ಲಿ ಮಾತ್ರ ಅನ್ನುವಂಥದ್ದು ಹೇಗೆ? ಸ್ಟಾರ್ಟಿಂಗ್ ನೀವು ಮಾಡುವಾಗ ಒಂದು ವರ್ಷದಲ್ಲಿ ನಿಮಗೆ ವರ್ಷ ಪೂರ್ತಿ ಮಾಡ್ಲಿಕ್ಕೆ ಆಗೋದಿಲ್ಲ. ಯಾಕಂತ ಹೇಳಿದ್ರೆ ನಿಮಗೆ ರಾ ಮೆಟೀರಿಯಲ್ ಸಿಗೋದಿಲ್ಲ. ಒಂದೇದಾಗಿ ನವಂಬರ್ ರಾ ಮೆಟೀರಿಯಲ್ ಅಡಿಕೆ ಹಾಳೆಗಳು ಬೀಳಿಂಗ್ ಸ್ಟಾರ್ಟ್ ಆಗುತ್ತೆ. ನವಂಬರ್ರಿಂದ ನೀವು ಏಪ್ರಿಲ್ ಮೇ ಎಂಡ್ ವರೆಗೆ ಏನ್ ಮಾಡಬಹುದು, ಅಡಿಕೆ ಹಾಳೆಯನ್ನ ಸ್ಟಾಕ್ ಮಾಡಬೇಕು. ತುಂಬಾ ಅಂದ್ರೆ ತುಂಬಾ ಸ್ಟಾಕ್ ಮಾಡಬೇಕು. ಆ ಸ್ಟಾಕ್ ಮಾಡಿದ್ರೆ ನಿಮಗೆ ಇದು ವರ್ಷ ಪೂರ್ತಿ ನಡೆಯುವಂತ ಬಿಸ್ನೆಸ್. ನಿಮ್ಮ ಹತ್ರ ಹಾಳೆಗಳು ಇಲ್ಲ ಅಂತ ಹೇಳಿದ್ರೆ ನೀವು ಮಳೆಗಾಲದಲ್ಲಿ ಈ ಒಂದು ವ್ಯವಹಾರನ ಬಂದ್ ಇಡಬೇಕಾಗತ್ತೆ. ಸ್ಟಾರ್ಟಿಂಗ್ ಒಂದ್ 2 ವರ್ಷದಲ್ಲಿ ಮಾತ್ರ ನಿಮ್ಗೆ ಕಷ್ಟ ಆಗುತ್ತೆ, ಬಟ್ ಒಂದ್ 2-3 ವರ್ಷದ ನಂತರ ನಿಮ್ಗೆ ಏನಾಗ್ತದೆ ಅಂದ್ರೆ ವರ್ಷ ಪೂರ್ತಿ ಕೆಲಸವನ್ನ ಮಾಡಬಹುದು. ಅಂದ್ರೆ 4-5 ತಿಂಗಳು ನಾವು ಬರೀ ಹಾಳೆಯನ್ನ ಸಂಗ್ರಹಿಸಲಿಕ್ಕೆ ತಗೊಂಡ್ವಿ ಅಂತ ಹೇಳಂದ್ರೆ ಎಷ್ಟು ಹಾಳೆಯನ್ನು ನಾವು ಸಂಗ್ರಹಿಸಬಹುದು ಅಂತ? ಅದು ಹಾಳೆಯನ್ನ ಸಂಗ್ರಹಿಸೋದು ಏನಿದೆ ಅಂತ ಹೇಳಿದ್ರೆ ಸರ್, 2 ರೀತಿ ಇದೆ. ಲೋಕಲ್ ಹಾಳೆಗಳನ್ನ ನೀವು ಸಂಗ್ರಹ ಮಾಡ್ತೀರಿ ಅಂತ ಹೇಳಿದ್ರೆ ನಿಮ್ಗೆ ಕಡಿಮೆ ರೇಟಿಗೆ ಸ್ವಲ್ಪ ಹಾಳೆಗಳು ಸಿಗುತ್ತೆ. ಬಟ್ ನೀವು ಹಾಳೆಗಳನ್ನ ಹೊರಗಡೆ ತರಿಸ್ತೀನಿ, ಸಾಗರ, ಶಿವಮೊಗ್ಗ, ಭದ್ರಾವತಿ, ತುಮಕೂರು ಅಲ್ಲಿಂದ ತರಿಸ್ತೀನಿ ಅಂದ್ರೆ ನಿಮ್ಗೆ ತುಂಬಾ ಲಾರ್ಜ್ ಕ್ವಾಂಟಿಟಿ, 100,000 ಬೇಕಾದ ನಿಮ್ಗೆ ಹಾಳೆಗಳು ಸಿಗುತ್ತೆ. ಆದ್ರೆ ನಿಮ್ಗೆ ಟ್ರಾನ್ಸ್ಪೋರ್ಟೇಷನ್ ಅದು ಇಲ್ಲಿ ಬರೋವರೆಗೆ ನಿಮಗೆ ಮಿನಿಮಮ್ 1 ಹಾಳೆಗೆ 4-5 ರೂಪಾಯಿ ಹೋಗುತ್ತೆ. ಅವಾಗ ನೀವು ದುಡಿಯುವ ಬಂಡವಾಳ ಅಥವಾ ನೀವು ಕೆಲಸ ಮಾಡಿದ್ದು ಇದ್ರ ಪ್ಲೇಟ್ ಅಮೌಂಟ್ ಎಲ್ಲ ಏನಾಗುತ್ತೆ ಅಂತ ಹೇಳಿದ್ರೆ ಹಾಳೆಗಳಿಗೆ ಹೋಗುತ್ತೆ, ನಿಮಗೆ ಏನು ಲಾಭ ಇರೋದಿಲ್ಲ. ನಿಮ್ಮ ಲೋಕಲೈಟ್ಸ್ಗಳಿಂದ ಹಾಳೆಗಳು ಇದ್ರೆ ಮಾತ್ರ ನಿಮಗೆ ಒಂದು 8-10 ಅಥವಾ ಒಂದು 25-50 ಲಾಭ ಇದೆ. ಅಂದ್ರೆ ಅದನ್ನ ಸಪ್ಲೈ ಮಾಡುವಂತ ಏಜೆನ್ಸಿಗಳು ಇದಾವೆ? ಎಸ್, ಸಪ್ಲೈ ಮಾಡುವಂತ ಏಜೆನ್ಸಿಗಳು ಇದಾವೆ. ಸಾಗರ, ಶಿವಮೊಗ್ಗ, ಭದ್ರಾವತಿ, ತುಮಕೂರುಗಳೆಲ್ಲ ಅದನ್ನ ಸಪ್ಲೈ ಮಾಡ್ತಾರೆ, ಎಷ್ಟು ಬೇಕೋ ಸಪ್ಲೈ ಮಾಡ್ತಾರೆ. ಆದ್ರೆ ಅವರಲ್ಲಿ ಏನಿರುತ್ತೆ ಅಂತ ಹೇಳಿದ್ರೆ ಸ್ವಲ್ಪ ಚೀಟಿಂಗ್ ಕೂಡ ಇರುತ್ತೆ. ನೀವೊಂದು 50,000 ಹಾಳೆ ತರಿಸಿದ್ರೆ ನಿಮ್ಗೊಂದಲ್ಲಿ 47,000-48,000 ಹಾಳೆ ಬರ್ಬೋದು. ಅದ್ರಲ್ಲಿ 2,000-3,000 ಅಥವಾ 7-8,000 ಹಾಳೆ ಹಾಳಾಗಿರ್ಬೋದು ಅಥವಾ ಚಿಕ್ಕದಿರ್ಬೋದು, ಇವೆಲ್ಲ ಸಮಸ್ಯೆಗಳಿದೆ ಸರ್ ಇದರಲ್ಲಿ. ನೀವು ಲೋಕಲ್ ಅಲ್ಲಿ ನೀವು ಬೇಕಾದಷ್ಟು ಅಂದ್ರೆ ವರ್ಷದ ಎಲ್ಲಾ ಕಾಲದಲ್ಲಿ ಅಥವಾ ನಿಮ್ಗೆ ಇವತ್ತು ತಯಾರು ಮಾಡಬೇಕು, ಎಷ್ಟು ಡಿಮ್ಯಾಂಡ್ ಬಂದಿದೆ, 1,000 ಬಂದಿದೆ, 5,000 ಡಿಮ್ಯಾಂಡ್ ಬಂದಿದೆ, ಇವನ್ನೆಲ್ಲನೂ ತಯಾರು ಮಾಡಿ ಇಟ್ಕೋಬೇಕು ಅಂತ ಹೇಳಿದಾಗ ಲೋಕಲ್ ಇಂತ ಒಂದು ಅಡಿಕೆ ಹಾಳಿ ಅಷ್ಟು ಪ್ರಮಾಣದಲ್ಲಿ ನಮಗೆ ಸಿಗುತ್ತೆ ಅನ್ನುವಂತ ಧೈರ್ಯ ಇದೆಯಾ ಅಂತ? ಇಲ್ಲ ಸರ್, ನಾವು ಕೇವಲ ಲೋಕಲ್ ಹಾಳೆಗಳನ್ನ ನಂಬ್ಕೊಳ್ತೀವಿ, ಹೌದು. ಆದ್ರೆ ಅಷ್ಟು ಪ್ರಮಾಣದಲ್ಲಿ ಹಾಳೆಗಳು ನಿಮಗೆ ತೋಟದವರು ಟಚ್ ಇದ್ರೆ ನಿಮ್ಗೆ ಹಾಳೆಗಳು ಸಿಗುತ್ತೆ. ಬಟ್ ಒಂದು ದಿನದಲ್ಲಿ ಎಷ್ಟು ಹಾಳೆಗಳನ್ನ ಹೊಡಿಬಹುದು? 12 ಇಂಚಿಂದು ಒಂದು ಮಿನಿಮಮ್ 200-250 ಪ್ಲೇಟ್ ಹೊಡಿಬಹುದು, 250. ಮೀಡಿಯಂ ಸೈಜ್ ಇಂದ ಒಂದು 300 ಹೊಡಿಬಹುದು. ದೊಣ್ಣೆ ಬಿಡಿ ಅದು ಸಣ್ಣದ ಸೈಜ್ ಅಲ್ಲಿ ಹೋಗುತ್ತೆ. ದಿನಕ್ಕೆ ನಿಮ್ಗೆ 300-400 ಹಾಳೆಗಳನ್ನ ಮಾತ್ರ ಹೊಡಿಬಹುದು 8 ತಾಸು ಅಥವಾ 10 ತಾಸು ಕೆಲಸದಲ್ಲಿ. ಒಂದು ದಿನಕ್ಕೆ ನಿಮಗೆ 300 ಹಾಳೆಗಳು, ಒಂದು ತಿಂಗಳಿಗೆ 8-9,000, 12-1,00,000 ಹಾಳೆಗಳಿದ್ರೆ ನೀವು ಹೊಡಿಬಹುದು. ಬಟ್ ನಾವು ಕೇವಲ ಒಂದೇ ತೋಟವನ್ನು ನಂಬಿರೋದಿಲ್ಲ, 8-10 ತೋಟಗಳಿಗೆ ನಾವು ಏನ್ ಮಾಡಿರ್ತೀವಿ ಅಂತ ಹೇಳಿದ್ರೆ ಹಾಳೆಗೆ ಹೇಳಿರ್ತೀವಿ. ಮತ್ತೆ ನಮ್ಮ ಒಂದೇ ಪ್ಲೇಟ್ಗಳು ಕೂಡ ನಾವು ಏನ್ ಮಾಡ್ತಾವೆಲ್ಲ ಸಪ್ಲೈ ಮಾಡ್ಲಿಕ್ಕೆ ಆಗೋದಿಲ್ಲ. ಕೇವಲ ನಾವು 3-4 ಫ್ಯಾಕ್ಟರಿಗಳಿಗೂ ಕೂಡ ನಾವು ಕೂಡ ಏನ್ ಮಾಡಿದ್ವಿ, ಕಾಂಟ್ಯಾಕ್ಟ್ ಅಲ್ಲಿ ಇರ್ತೀವಿ, ಅವ್ರ ಹತ್ರ ಕೂಡ ಕೆಲವೊಂದು ಟೈಮ್ ತರಿಸಿ ಕೊಡಬೇಕಾಗತ್ತೆ. ಮತ್ತೆ ಪ್ಯಾಕಿಂಗ್ ಮಾಡೋದು ಅಥವಾ ಮಾರಾಟ ಮಾಡೋದು ಅದನ್ನೆಲ್ಲನೂ ಹೇಗೆ? ಪ್ಯಾಕಿಂಗ್ ಮಾಡೋದು ಅಂತ ಹೇಳಿದ್ರೆ ಕಸ್ಟಮರಿಗೆ ಅಥವಾ ಅಂಗಡಿಯವರಿಗೆ ಹೇಗ್ ಬೇಕು ಹಾಗೆ ಪ್ಯಾಕಿಂಗ್. ಅಂದ್ರೆ 10 ಬಂಡಲ್ ಮಾಡ್ತೀವಿ, 25 ಬಂಡಲ್ ಮಾಡ್ತೀವಿ ಅಥವಾ 100 ಬಂಡಲ್ ಮಾಡ್ತೀವಿ. ಮತ್ತು ಟ್ರಾನ್ಸ್ಪೋರ್ಟೇಷನ್ ಮೇನ್ ಅಂದ್ರೆ ಸಮಸ್ಯೆ ಆಗುವಂಥದ್ದೇ ಟ್ರಾನ್ಸ್ಪೋರ್ಟೇಷನ್ ಅಲ್ಲಿ. ಫಾರ್ ಎಕ್ಸಾಂಪಲ್, ಇದನ್ನ ಒಂದು 300 ಅಥವಾ 600 ತಗೊಂಡು ಹೋಗೋದ್ರೆ ನಮ್ಗೆ ರಿಕ್ಷಾ ಮಾಡಬೇಕು. ಒಂದು ರಿಕ್ಷಾಗೆ ಮಿನಿಮಮ್ 10 ಕಿಲೋಮೀಟರ್ಸ್ ಹೋಗೋದಿದ್ರೆ 300 ರೂಪಾಯಿ ಅವ್ರಿಗೆ ಕೊಡಲೇಬೇಕು. ಇವೆಲ್ಲ ತುಂಬಾ ಒಳಗಡೆ ಹೋಗಿ ನೋಡ್ತಾ ಹೋದ್ರೆ ಕೆಲವೊಂದಿಷ್ಟು ಸಮಸ್ಯೆಗಳು ಇದೆ. ಆ ಸಮಸ್ಯೆಗಳನ್ನ ಎಲ್ಲ ಎದುರಿಸಿ ಮಾಡ್ತೀನಿ ಅಂತ ಹೇಳಿದ್ರೆ ಇದೆ ವ್ಯವಹಾರ, ಇಲ್ಲ ಅಂದ್ರೆ ತುಂಬಾ ಕಷ್ಟ ಆಗುತ್ತೆ. ನೀವು ಹೇಗೆ ಮಾರಾಟ ಮಾಡ್ತೀರಿ? ಈಗ ಮದುವೆ ಮುಂಜೆ ಅದು ಹಬ್ಬ ಹುರು ಹುಣ್ಣಿಮೆ ಇಂಥವೆಲ್ಲನೂ ಇರುತ್ತೆ, ಏನೋ ಕಾರ್ಯಕ್ರಮ ಇರುತ್ತೆ, ಫಂಕ್ಷನ್ಸ್ ಇರ್ತವೆ, ಸೆಲೆಬ್ರೇಷನ್ಸ್ ಇರ್ತವೆ. ಆ ಹೊತ್ತಿನಾಗ ನಿಮಗೆ ನೇರವಾಗಿ ಬಂದು ಅವರು ಆರ್ಡರ್ ಕೊಡ್ತಾರೋ ಅಥವಾ ಥ್ರೂ ಯಾರಾದರೂ ಅಂಗಡಿ ಮೂಲಕ ಅಥವಾ ಏಜೆನ್ಸಿ ಮೂಲಕ ಮಾರಾಟ ಮಾಡೋದು? ಎಲ್ಲ ಇದೆ ಸರ್, ಇದರಲ್ಲಿ ಕೆಲವೊಬ್ಬರು ಅಂಗಡಿ ಮೂಲಕನೂ ಕೊಟ್ಟಿರ್ತಾರೆ, ಕೆಲವೊಬ್ಬರು ನೇರವಾಗಿ ಬಂದು ಖರೀದಿ ಮಾಡ್ತಾರೆ, ಎಲ್ಲ ರೀತಿಯಲ್ಲಿ ಅವರು ಖರೀದಿ ಮಾಡ್ತಾರೆ. ಕೆಲವೊಬ್ಬರು ನೇರವಾಗಿ ಬಂದರೂ ಕೂಡ ನಾವು ಇಲ್ಲಿ ಕೊಡ್ತೀವಿ, ಕೊಡದಿರೋಕ್ಕಾದ್ರೆ ಫ್ಯಾಕ್ಟ್ರಿಗೆ ಬಂದರೆ ಕಡಿಮೆ ಸಿಗುತ್ತೆ ಅಂತ. ನೇರವಾಗಿ ಬಂದು ಹೇಳಿದ್ರೆ ಅವ್ರಿಗೆ ಏನಾಗುತ್ತೆ ಅಂತ, ನಮ್ಮ ಒಂದು ತೆಗೆದುಕೊಂಡು ಹೋಗುವಂಥ ಖರ್ಚು ಕಡಿಮೆ ಆಗುತ್ತೆ. ಇಲ್ಲ ಅಂಗಡಿಯವರಿಗೆ ಎಲ್ಲ ಸೆಲೆಬ್ ಮೇನ್ ಇಂಪಾರ್ಟೆಂಟ್ ಅಂತ ಹೇಳಿದ್ರೆ, ನಿಮಗೆ ಮೊದಲನೇ ಒಂದು ವರ್ಷ ನೀವು ಉದ್ಯೋಗವನ್ನು ಸ್ಟಾರ್ಟ್ ಮಾಡಿದಾಗ ನೀವು ಸೇಲ್ ಮಾಡೋಕೆ ಹೋಗಬಾರ್ದು, ಬರೀ ನಿಮ್ಮ ಒಂದು ಪ್ರಾಡಕ್ಟ್ಸ್ಗಳನ್ನು ಸ್ಟಾಕ್ ಮಾಡ್ತಾ ಹೋಗಬೇಕು. ಎಷ್ಟು ನೀವು ಜಾಸ್ತಿ ಸ್ಟಾಕ್ ಮಾಡಿರ್ತೀರೋ ಅಷ್ಟು ಆ ಒಂದು ವರ್ಷ ನಂತರ ನೀವು ಮಾರಾಟ ಮಾಡಲಿಕ್ಕೆ ಶುರು ಮಾಡಿದರೆ ಒಳ್ಳೆಯದು. ಯಾಕಂದರೆ ಯಾರು ಕೇಳಿದ್ರು ಕೊಡ್ಬೋದು, ಬಟ್ ಈಗ ಸ್ಟಾರ್ಟ್ ಮಾಡಿದ್ರೆ ಈಗ ಮಾರಾಟ ಮಾಡಿಬಿಡ್ತೀರಿ, ಒಬ್ಬನ ಯಾರೋ ಕೇಳಿಬಿಡ್ತಾನೆ, 300, 400, 500 ಕೇಳಿಬಿಡ್ತಾನೆ, ನಿಮ್ಮ ಹತ್ರ ಇರೋದಿಲ್ಲ, ಮತ್ತೊಬ್ಬಂದು ಕೇಳ್ತಾನೆ, ಆವಾಗ ನಿಮ್ಮ ಹತ್ರ ಇರೋದಿಲ್ಲ. ಮೊದಲು ಹಳೆಗಳನ್ನು ಸ್ಟಾಕ್ ಮಾಡಬೇಕು, ಪ್ರಾಡಕ್ಟ್ಗಳನ್ನು ಸ್ಟಾಕ್ ಮಾಡಬೇಕು, ಆಮೇಲೆ ಅದನ್ನು ಮಾರುವಂಥ ಉದ್ಯೋಗ ಆಮೇಲೆ ಹೋಗಬೇಕು. ನಿಮಗೆ ಬಲ್ಕ್ ಆರ್ಡರ್ ಬರುವುದು ಸಾಮಾನ್ಯವಾಗಿ ಯಾವಾಗ ಮತ್ತು ಎಂಥವರಿಂದ ನಿಮಗೆ ಹೆಚ್ಚು ಆರ್ಡರ್ ಬಂದಿದ್ದೆ? ಯಾವಾಗ ಮಿನಿಮಮ್ ಈಗ ನಮಗೆ ದೊಡ್ಡ ಒಂದು ಬಲ್ಕಲ್ಲಿ ಆರ್ಡರ್ ಬರೋದು ಅಂತ ಹೇಳಿದ್ರೆ, ಮೊದಲು ಚೌತಿ ಒಂದು ಟೈಮಿಗೆ ಅಯ್ಯಪ್ಪ ಸ್ವಾಮಿಯ ಒಂದು ಮಾಲೆಯನ್ನು ಹಾಕ್ತಾರಲ್ಲ ಆ ಟೈಮಿಗೆ, ಶಿವರಾತ್ರಿಯ ಟೈಮಿಗೆ, ಇಲ್ಲಿ ಏನಂತ ಹೇಳಿದ್ರೆ ಈ ನ್ಯೂ ಇಯರ್ ಪಾರ್ಟೀಸ್ ಇರುತ್ತೆ, ಈ ಟೈಮಲ್ಲಿ ನಮಗೆ ಅನ್ನದಾನಕ್ಕೆ ಬಲ್ಕಲ್ಲಿ ಆರ್ಡರ್ ಬರುತ್ತೆ. ನೀವು ಅದೇ ಕರೆಕ್ಟಾಗಿ ಮಾಡಿಕೊಂಡ್ರೆ ನಿಮಗೆ ಡೈಲಿ ಯಾರು ಕಸ್ಟಮರ್ ಬರಬೇಕನ್ನೋದೇ ಇಲ್ಲ. ಚೌತಿ ಅಥವಾ ಶಿವರಾತ್ರಿ, ಈ ನ್ಯೂ ಇಯರು ಅಥವಾ ಬೇರೆ ಬೇರೆ ಒಂದು ಈ ನವರಾತ್ರಿ ಟೈಮ್ಗಳಲ್ಲಿ, ಅದೇ ಸೀಸನ್ಗಳಲ್ಲಿ ಅಥವಾ ಸಣ್ಣ ಪುಟ್ಟ ದೇವರ ಊರ ಹಬ್ಬಗಳಲ್ಲಿ ಇಷ್ಟೇ ಆರ್ಡರ್ ಸಿಕ್ಕರೆ ಸಾಕಾಗುತ್ತೆ, ನಿಮಗೆ ಅದನ್ನು ಕೊಟ್ಟು ಪೂರೈಸ್ಕೊಳ್ಳಿಕ್ಕೆ ಆಗೋದಿಲ್ಲ, ಅಷ್ಟು ಬರುತ್ತೆ. ಈಗ ನಮ್ಮ ಹತ್ರ ಒಂದೇ ನಾವು ಮಾಡೋದಿಲ್ಲ, ಬೇರೆಯವ್ರನ್ನ ಕೂಡ ನಾವು ಬೇರೆ ಫ್ಯಾಕ್ಟ್ರಿಗಳು ಕೂಡ ತೆಗೆದುಕೊಂಡು ಬರ್ತೀವಿ ಕೆಲವೊಂದು ಟೈಮಲ್ಲಿ ಅಷ್ಟೇ. ಅದು ನಮಗೆ ಹೈಯೆಸ್ಟ್ ಆರ್ಡರ್ ಬಂದಿದೆ ಅಂತ ಹೇಳಿದ್ರೆ, ಒಂದು ಸಲ 2,000-3,000 ಪ್ಲೇಟ್ಗಳ ಆರ್ಡರ್ ಬಂದಿದ್ದಿದೆ, ಅಂದರೆ ಅಷ್ಟು ಅನ್ನದಾನ ಆಗುತ್ತೆ. 3,000-4,000 ಆರ್ಡರ್ಗಳು ಬಂದಿದ್ದಿದೆ ಅಷ್ಟೆಲ್ಲ ಮಾಡಿದ್ದೀರಿ? ನೀವು ಸಪ್ಲೈ ಮಾಡಿದ್ದೀರಿ? ಸಪ್ಲೈ ಮಾಡಿದ್ದೀವಿ ಸರ್, ಇನ್ನೂವರೆಗೆ ನಾವು ಯಾರಿಗೂ ಇಲ್ಲ ಅಂತೇಳಿ ಸಪ್ಲೈ ಮಾಡಿದ್ದೀವಿ ಸರ್. ಈ ಒಂದು ಉದ್ಯೋಗವನ್ನು ಮಾಡಬೇಕು ಅಂತ ಅಂದಾಗ ನಾವು ಪೂರ್ತಿ ಅದರ ಮೇಲೆ ಅವಲಂಬನೆಯಾಗಿ ಇಷ್ಟೆಲ್ಲ ಬಂಡವಾಳ ಹಾಕಿ ಇಷ್ಟೆಲ್ಲ ಅವ್ನು ಕಲೆಕ್ಟ್ ಮಾಡೋದು, ಸ್ವಚ್ಛ ಮಾಡೋದು, ಮತ್ತು ತಯಾರು ಮಾಡೋದು, ಪ್ಯಾಕಿಂಗ್ ಮಾಡೋದು, ಮಾರಾಟ ಮಾಡೋದು, ಇವೆಲ್ಲವನ್ನು ನೋಡಿದಾಗ ಮತ್ತು ಬೇರೆ ಬೇರೆದವರು ಕೆಲಸನೂ ಕೊಡ್ತೀವಿ, ಆಟೋದವರು ಆಗಿರ್ಬೋದು, ಕಲೆಕ್ಟ್ ಮಾಡೋರು ಆಗಿರ್ಬೋದು, ಮತ್ತು ಇಲ್ಲಿ ತಯಾರು ಮಾಡೋರು ಆಗಿರ್ಬೋದು, ಅದು ಕ್ಲೀನ್ ಮಾಡೋದು, ಮತ್ತು ತಯಾರು ಮಾಡಿದ ಮೇಲೆ ರಾ ಏನೇನೋ ಕಸರು ಕಡ್ಡಿ ಉಳಿದಿರುತ್ತೋ ಅದನ್ನೆಲ್ಲನೂ ತೆಗೆದುಹಾಕೋದು, ಮತ್ತು ಇಂಥವೆಲ್ಲ ಇರುತ್ತಲ್ಲ. ಒಬ್ಬ ನಿರುದ್ಯೋಗಿ ಮಾಡ್ಬೋದು ಅಥವಾ ಒಂದು ಮನೆಯಲ್ಲಿ ಇಬ್ಬರು ಅಥವಾ 3 ಜನ ಇದ್ದರು ಒಳ್ಳೆಯದು, ಹೇಗೆ? ಒಬ್ಬ ನಿರುದ್ಯೋಗಿ ಇದನ್ನು ಸ್ಟಾರ್ಟ್ ಮಾಡಿದ್ದೇನೆ, ಒಬ್ಬನೇ ಸ್ಟಾರ್ಟ್ ಮಾಡಿದ್ದೇನೆ ಅಂತ ಹೇಳಿದ್ರೆ ಅವನಿಗೆ ಕೆಲಸ ಸ್ವಲ್ಪ ಹೆವಿ ಆಗಿಬಿಡುತ್ತೆ. ಮನೆಯವರಿದ್ದರೂ ಕೂಡ ಕೆಲಸವನ್ನು ಮಾಡಿದರೂ ಕೂಡ ಅವರು ಮೊದಲೆಲ್ಲ ಕೆಲಸ ಮಾಡ್ತಾರೆ, ಉತ್ಸಾಹದಿಂದ ಕೆಲಸ ಮಾಡ್ತಾರೆ, ಬಟ್ ಆಮೇಲೆ ಅವ್ರಿಗೆ ಏನಾಗುತ್ತೆ ಅಂತೇಳಿ, ನಾನು ತುಂಬ ಕೆಲಸ ಮಾಡ್ತಿದ್ದೀನಿ, ನನಗೇನು ಹಣ ಸಿಗ್ತಾ ಇಲ್ಲ, ಈ ರೀತಿ ಬರುತ್ತೆ. ಒಬ್ಬನೇ ಹಾಕಿದರೂ ಕೂಡ ಶ್ರಮ ತುಂಬ ಪಡಬೇಕು, ಹಾಳೆಯನ್ನು ನೀವು ಕಲೆಕ್ಟ್ ಮಾಡಬೇಕು, ಆಯಿತಾ, ನಂತರ ಈ ನ್ಯೂ ಮೆಷಿನ್ ಹೊಡಿಬೇಕು, ಸಂಜೆ ಪ್ಯಾಕಿಂಗ್ ಮಾಡಬೇಕು, ಒಂದ್ಸಲ ಮಿನಿಮಮ್ 2-3 ಜನ ವರ್ಕರ್ ಇದಕ್ಕೆ ಬೇಕೇ ಬೇಕು, ಆಯಿತಾ. ಮತ್ತು ಏನಂತ ಹೇಳಿದ್ರೆ, ಸರಿಯಾಗಿ ಕೈಯಲ್ಲಿ ಸ್ವಲ್ಪ ಜಾಸ್ತಿನೇ ಬಂಡವಾಳ ಇಟ್ಕೊಳ್ಬೇಕು. ಸಮಸ್ಯೆಗಳು ಏನಂತ ಹೇಳಿದ್ರೆ, ನೀವು ರಾ ಮೆಟೀರಿಯಲ್ ಹಣ ಕೊಟ್ಟಿರ್ತೀರಿ, ಇಲ್ಲಿ ಪ್ರೊಡಕ್ಷನ್ದಲ್ಲಿ ಕೆಲಸವನ್ನೇ ಕೊಟ್ಟಿರ್ತೀರಿ, ಆಯಿತಾ, ನಿಮ್ಮ ಪ್ರೊಡಕ್ಷನ್ ರೆಡಿ ಆಗಿರುತ್ತೆ, ಬಟ್ ನಿಮ್ಮ ಪ್ರೊಡಕ್ಷನ್ ಸೇಲ್ ಆಗಿರೋದಿಲ್ಲ, ಮತ್ತೆ ಹಾಳೆ ಕಾಲಕ್ಕೆ ಮತ್ತೆ ಹಾಳೆ ತರಿಸ್ಬೇಕು. ಅವಾಗ ಏನು ಸಮಸ್ಯೆ, ಏ ನನ್ನ ಹತ್ರ ಹಾಳೆನೇ ಇಲ್ಲ, ಸೇಲ್ ಆಗಲಿಲ್ಲ, ಮತ್ತೆ ಏನು ಮಾಡಬೇಕು, ಆಯಿತಾ, ಕರೆಂಟ್ ಬಿಲ್, ಕಮರ್ಷಿಯಲ್ ಬಿಲ್ ತುಂಬಬೇಕು, ಈಗ 5-6 ಯೂನಿಟಿಗೆ ಆಗಿದೆ, ಅವ್ರಿಗೆ ತುಂಬಬೇಕು, ಆಯಿತಾ. ಬಟ್ ನಿಮ್ಮಲ್ಲಿ ಸ್ವಲ್ಪ ಜಾಸ್ತಿ ಬಂಡವಾಳಗಳು ಇದ್ದರೆ ಅಥವಾ ಇದರ ಜೊತೆ ಜೊತೆಗೆ ಮತ್ತು ನೀವು ಬೇರೆ ಏನಾದರೂ ಉದ್ಯೋಗವನ್ನು ಮಾಡ್ತಾ ಇದ್ರೆ, ಟರ್ನ್ ಓವರ್ ಮಾಡ್ಬೋದು. ನಾನು ಒಬ್ಬನೇ ಮಾಡ್ತೀನಿ, ಒಂದೇ ಸಲ ಮಾಡ್ತೀನಿ ಅಂದರೆ ನಿಮಗೆ ಟರ್ನ್ ಓವರ್ ಮಾಡೋಕ್ಕಾಗೋದಿಲ್ಲ. ಎಷ್ಟೋ ಫ್ಯಾಕ್ಟ್ರಿಗಳು ಬಂದಾಗಿದೆ ಹೊನ್ನಾವರ ತಾಲೂಕಿನಲ್ಲಿ ಹೇಳಬೇಕಂತ ಹೇಳಿದ್ರೆ, 14 ಫ್ಯಾಕ್ಟ್ರಿಗಳಲ್ಲಿ 10-12 ಫ್ಯಾಕ್ಟ್ರಿಗಳು ಬಂದಾಗಿ 2 ಫ್ಯಾಕ್ಟ್ರಿಗಳು ನಡೀತಾ ಇದೆ ಅಂತ. ಕುಮಟಾ ತಾಲೂಕಲ್ಲಿ ಕೂಡ ತುಂಬ ಫ್ಯಾಕ್ಟ್ರಿಗಳು ಬಂದಾಗಿದೆ. ಯಾಕೆ ಬಂದ್ ಮಾಡ್ತಾ ಇದ್ದಾರೆ ಅಂದರೆ, ಜನರಲ್ಲಿ ಕೆಲಸ ಮಾಡುವಂಥ ಎಫರ್ಟ್ ಹಾಕುವಂಥ ಒಂದು ಉದ್ದೇಶ ಇಲ್ಲ, ಎರಡನೇದಾಗಿ ಅವರಲ್ಲಿ ಕೈಯಿಂದ ಮತ್ತೆ ಹಾಕ್ಕೊಳ್ವೆ ಅನ್ನೋ ಒಂದು ಬಂಡವಾಳ ಆಗುವಂಥ ಧೈರ್ಯ ಕೂಡ ಇಲ್ಲ. ಮತ್ತು ಇದು ನಮ್ಮ ಬದುಕನ್ನು, ಒಂದು ಕುಟುಂಬವನ್ನು ನಗು ನಗುತ್ತಾ ಇರುವ ಹಾಗೆ ನೋಡ್ಕೊಳ್ಳೋಕೆ ಸಾಧ್ಯನಾ ಒಂದು ಇಂಥ ಒಂದು ಕೈಗಾರಿಕೆ? ಸರ್, ಕುಟುಂಬವನ್ನು ನಗು ನಗ್ತಾ ಇಡ್ಬೋದು ಸರ್, ಆದರೆ ಯಾವಾಗ ಸಾಧ್ಯ ಅಂತ ಹೇಳಿದ್ರೆ, ಇದನ್ನು ನೀವು ಎಕ್ಸ್ಪೋರ್ಟ್ ಮಾಡ್ತೀವಿ ಅಂತ ಹೇಳಿದ್ರೆ ನೀವು ನಗು ನಗ್ತಾ ಇಡೋಕ್ಕೆ ಸಾಧ್ಯ. ಯಾಕಂತ ಹೇಳಿದ್ರೆ, ನಮ್ಮ ತಟ್ಟೆಗೆ ಇಲ್ಲಿಂದ 4 ರೂಪಾಯಿಯಿಂದ 5 ರೂಪಾಯಿ ಇಲ್ಲಿ ಹೋಗುತ್ತೆ, ಅದರಲ್ಲಿ ಮತ್ತೇನಂತ ಹೇಳಿ ಎಕ್ಸ್ಪೆಂಡಿಚರ್ ಎಲ್ಲ ಹೋಗಿ ಒಂದು ಪ್ಲೇಟ್ ಮೇಲೆ 1 ರೂಪಾಯಿ ಅಥವಾ 8 ಅಣ್ಣ ಸಿಗ್ಬೋದು. ಎಕ್ಸ್ಪೋರ್ಟಲ್ಲಿ ಆದರೆ ನಿಮಗೆ ಇದು ಒಳ್ಳೆಯ ಬೆಲೆ ಸಿಗುತ್ತೆ, ಅವಾಗ ನೀವು ಕುಟುಂಬವನ್ನು ನಗುನಗ್ತಾ ಇರ್ಬೋದು. ಬಟ್ ಇದನ್ನೇ ನಂಬಿ ನೀವು ಇಡೀ ಕುಟುಂಬವನ್ನು ಮಾಡ್ತೀನಿ ಅಂತ ಹೇಳಿದ್ರೆ ನಿಮಗೆ ಸ್ವಲ್ಪ ಕಷ್ಟನೇ ಆಗುತ್ತೆ. ಯಾಕಂತ ಹೇಳಿದ್ರೆ ಇಲ್ಲಿ ಹಣ ನಿಮಗೆ ನಿಮ್ ಪ್ರೊಡಕ್ಷನ್ ಸೇಲ್ ಆಗಿರೋದಿಲ್ಲ, ಆ ಕಾರ್ಯಕ್ರಮಗಳು ಇದು ಬೇರೆ ಬೇರೆ ಹಾಗೆ ಅಂಗಡಿಯವರಿಗೆ ಅಥವಾ ಹೋಗಿರೋದಿಲ್ಲ. ನೀವು ಅದನ್ನ ಡೈಲಿ ಮಾರ್ಕೆಟಿಂಗ್ ಮಾಡೋದು ಕೆಲವೊಂದ್ಸಲ ಹೋಗೋದಿಲ್ಲ, ಯಾಕಂದ್ರೆ ಇದ್ರಿಗೆ ಅಲ್ಟರ್ನೇಟಿವ್ ಆಗಿ ಬೇರೆದಿದೆ. ಈಗ ಮಾರ್ಕೆಟ್ ಅಲ್ಲಿ ಇದು ಒಂದೇ ಅಂತ ಹೇಳಿದ್ರೆ ಹೋಗಿತ್ತು, ಇದಕ್ಕೆ ಅಲ್ಟರ್ನೇಟಿವ್ ಆಗಿ ಪ್ಲಾಸ್ಟಿಕ್ ಪೇಪರ್ ಬರುತ್ತೆ ಮತ್ತೆ ಸಿಲ್ವರ್ ಕೋಟಿಂಗ್ ಬೇರೆ ಬೇರೆ ರೀತಿಯ ಒಂದು ಪ್ಲೇಟ್ಸ್ ಗಳು ಬರುತ್ತೆ. ಅದಕ್ಕಾಗಿ ಇದರ ಮಾರ್ಕೆಟಿಂಗ್ ಸ್ವಲ್ಪ ಸ್ಲೋ. ಎಕ್ಸ್ಪೋರ್ಟ್ ಇದ್ರೆ ಮಾತ್ರ ಕುಟುಂಬವನ್ನು ನೀವು ಹೇಳ್ದಂಗೆ ನಗ್ನಗ್ತಾ ಇರ್ಬೋದು, ಅದು ನೀವು ಲೋಕಲಲ್ಲೇ ಮಾರ್ತೀನಿ ಅಂತ ಹೇಳಿದ್ರೆ ಅಷ್ಟೊಂದು ಆಗೋದಿಲ್ಲ. ಏನೋ ಇನ್ಕಮ್ ಇದೆ ಬಟ್ ಅಷ್ಟೊಂದು ಹೈ ಇನ್ಕಮ್ ಅಲ್ಲ. ಮತ್ತೆ ಈಗ ಮಾಡಿದಂಥ ಸಾಲ ಸೌಲಭ್ಯ ಅವನ್ನೆಲ್ಲನೂ ಹೇಗೆ ತೀರಿಸೋದು? ಸಾಲ ಸೌಲಭ್ಯವನ್ನು ತೀರಿಸೋದು ಹೇಗಂತ ಹೇಳಿದ್ರೆ ಸರ್, ನೀವು ಇದರಿಂದ ಏನು ಇನ್ಕಮ್ ಬರುತ್ತೋ ಅದನ್ನೇ ನೀವು ಅದನ್ನು ತೀರಿಸಬೇಕು. ಆಯಿತಾ? ಅದು ತುಂಬಾ ಜಾಸ್ತಿ ಲೋನನ್ನು ಕೂಡ ಮಾಡ್ಕೊಂಡಿರಬಾರ್ದು. ಮೇನ್ ಅಂದರೆ ನೀವು ಜಾಸ್ತಿ ಮೂವ್ ಮಾಡಬೇಕು, ಮಾರ್ಕೆಟಿಂಗ್ ಮಾಡಬೇಕು. ನಿಮ್ಮ ಗೋಕರ್ಣ ಕಡೆ ಇವತ್ತು ಹೋಗ್ತೀನಿ ಅಂದರೆ ನಾಳೆ ಅಂಕೋಲ ಕಡೆ ಹೋಗಬೇಕು, ನಾಳೆ ಇನ್ನೊಂದು ಕುಮಟಾ ಕಡೆ ಹೋಗಬೇಕು. ವಾರಕ್ಕೆ ಒಂದು ಎರಡು ಮೂರು ಸಲ ಡೈಲಿ ನೀವು ಹೋಗ್ತಾ ಇದ್ರೆ, ಮಾರ್ಕೆಟಿಂಗ್ ಮೂವ್ ಆಗ್ತಾ ಇದ್ರೆ, ನಿಮಗೆ ಏನಾಗುತ್ತೆ, ಕೈಯಲ್ಲಿ ಹಣ ಬರುತ್ತೆ. ಹೋದ್ರೆ ಚೆನ್ನಾಗೇ ಹೋಗುತ್ತೆ, ಮಿನಿಮಮ್ ಅಂದರೆ 500 ಪ್ಲೇಟ್ಗಳು ಹೋಗೇ ಹೋಗುತ್ತೆ. ಒಂದೇ ಸಲ ನಿಮಗೆ ಇಡೀ ವರ್ಷದ ಇನ್ಕಮ್ ಒಂದು ಎರಡು ಮೂರು ಮಾರ್ಕೆಟಿಂಗ್ನಲ್ಲಿ ಬಂದರೂ ಬಂದ್ಬಿಡುತ್ತೆ. ಆ ಥರ ಲಾಭನೂ ಕೂಡ ಇದೆ. ಅಂದ್ರೆ ಮಾರ್ಜಿನ್ ನಾವು 1 ಲಕ್ಷ ಹಾಳೆಯನ್ನು ಮಾರಿದಾಗ ಬರೀ 1 ಲಕ್ಷ ರೂಪಾಯಿ ಉಳಿಯುತ್ತೆ, 1 ರೂಪಾಯಿ ಅಂತೇಳಿ ಅಂದ್ರೆ ನಾವು ಹಂಗಾಗಿ ಒಂದು ಸ್ವಲ್ಪ ಚಂದಾಗೆ ಮಾಡಬೇಕು ಅಂತೇಳಿ ಅಂದ್ರೆ ಒಂದು 6-7 ಲಕ್ಷ ತಟ್ಟೆಯನ್ನು ತಯಾರು ಮಾಡಿದ್ರೆ ಒಂದು ಸ್ವಲ್ಪ ಮಾರ್ಜಿನ್ ಚೆನ್ನಾಗಿ ಉಳಿಬೋದು. 6 ಲಕ್ಷ ಪ್ಲೇಟ್ಗಳನ್ನು ತಯಾರು ಮಾಡೋದಕ್ಕಿಂತ ಮಾರ್ಜಿನ್ ಜಾಸ್ತಿ ಅಲ್ಲ ಸರ್. ನಿಮ್ಮ ಒಂದು ಪ್ರೊಡಕ್ಷನ್ ಜಾಸ್ತಿ ಇದ್ರೆ ನಿಮಗೆ ಮಾರ್ಜಿನ್ ಜಾಸ್ತಿ. ಪ್ರೊಡಕ್ಷನ್ ಜಾಸ್ತಿ ಆಗಬೇಕು, ಮತ್ತು ಕೇವಲ ಒಂದು 3 ಡೈ ಇಟ್ಕೊಂಡ್ರೆ ಆಗೋದಿಲ್ಲ. 8-10-12 ಡೈಗಳು ಪ್ರೊಡಕ್ಷನ್ ಆಗ್ತಾ ಇರಬೇಕು, ಮತ್ತು ಅದು ಹೋಗ್ತಾ ಇರಬೇಕು. ದೊಡ್ಡ ಒಂದು ಈ ಬಿಸ್ನೆಸ್ಸಿಗೆ ನಿಮ್ಮ ಮೂಲ ಉದ್ದೇಶ ಏನು ಅಂತ ಹೇಳಿದ್ರೆ ಮಾರ್ಕೆಟಿಂಗ್ ಟೆಕ್ನಿಕ್. ನೀವು ಮಾರ್ಕೆಟಿಂಗ್ ಮಾಡ್ತೀನಿ ಅಂತ ಹೇಳಿದ್ರೆ ನಿಮಗೆ ಏನಾಗುತ್ತೆ, ಟರ್ನ್ ಓವರ್ ಈಸಿ ಆಗುತ್ತೆ. ಇಲ್ಲ, ನಾ ಈಗ ಮಾರ್ಕೆಟಿಂಗ್ ಮಾಡೋದಿಲ್ಲ, ಲೇಟಾಗಿ ಮಾಡ್ತೀನಿ, ಅಥವಾ ನಂಗೆ ಮಾರ್ಕೆಟಿಂಗ್ ಹೆಂಗೆ ಮಾಡೋದು ಗೊತ್ತಿಲ್ಲ, ಅಥವಾ ಇದನ್ನು ಯಾರಿಗೆ ಮಾರ್ಕೆಟ್ ಮಾಡಬೇಕು. ನಾವು ಲಾಸ್ಟ್ ಟೈಮ್ ಹೇಳ್ತೀವಿ, ಈ ಲಾಕ್ಡೌನ್ ಟೈಮಲ್ಲಿ ತುಂಬ ಸಫರ್ ಆಗಿದ್ದೀವಿ. ಲಾಕ್ಡೌನ್ ಟೈಮಲ್ಲಿ ನಾವು ಹೆಂಗೆ ಮಾರ್ಕೆಟಿಂಗ್ ಮಾಡಿದ್ದೀವಿ ಅಂತ ಹೇಳಿದ್ರೆ, ಇವನ್ ಚಿಕನ್ ಶಾಪ್ಸ್ಗಳಿಗೆಲ್ಲ ಅಲ್ಲಲ್ಲಿ ಹೋಗಿ ಚಿಕನ್ ತಗೊಳ್ಳೋಗ್ಲಿಕ್ಕೆ ಬರ್ತಲ್ಲ, ಅಲ್ಲೇ ಪ್ಲೇಟ್ಗಳನ್ನು ಕೂಡ ಇಡ್ತಾ ಇದ್ವಿ, ಅಲ್ಲೇ ಹೋಗಿಬಿಡಲಿ ಅಂತ. ಅಷ್ಟೊಂದು ಮಾರ್ಕೆಟಿಂಗ್ ಟೆಕ್ನಿಕ್ ಇದ್ರೆ ಮಾತ್ರ ನಿಮಗೆ ಮಾಡೋಕ್ಕಾಗುತ್ತೆ, ಇಲ್ಲಾಂದ್ರೆ ನಿಮಗೆ ಟರ್ನ್ ಓವರ್ ಮಾಡೋದು ಕಷ್ಟ ಆಗುತ್ತೆ. ಒಟ್ಟಾರೆ ಏನು ಹೇಳ್ತೀರಿ, ಇಂಥ ಒಂದು ಕೈಗಾರಿಕೆಯನ್ನು ತಗೊಂಡಿದ್ದೀರಿ, ಈಗ ನಿಮ್ಮ ಅನುಭವದ ಇದರಲ್ಲಿ? ನಮ್ಮ ಅನುಭವದ ಹೇಳಬೇಕಂತ ಹೇಳಿದ್ರೆ ಸರ್, ಭಾರತದಲ್ಲಿ ಕೃಷಿ ಸಂಬಂಧಿತ ಎಲ್ಲಾ ಚಟುವಟಿಕೆಗಳು ಉದ್ಯೋಗಗಳು ಕಷ್ಟದಲ್ಲೇ ಇದೆ. ಕೃಷಿಕ ಇನ್ನೂವರೆಗೂ ಕೂಡ ಏನ್ ಮಾಡಿದ್ರೆ ಉತ್ತಮ ಲಾಭವನ್ನು ಗಳಿಸುವಲ್ಲಿ ಅವನು ಸಫಲನಾಗಿಲ್ಲ. ಇದು ಕೂಡ ಕೃಷಿಗೆ ಸಂಬಂಧಿಸಿದ ಉದ್ಯೋಗ ಆದ್ರಿಂದ ನೀವು ಇದಕ್ಕೆ ಬೇರೆ ಒಂದು ವೃತ್ತಿಯ ಜೊತೆಗೆ ಈ ವೃತ್ತಿಯನ್ನು ನೀವು ಮಾಡ್ತಾ ಇದ್ರೆ ನಿಮಗೆ ಏನೋ ಒಂದು ಟರ್ನ್ ಓವರ್ ಆಗ್ತಾ ಇರತ್ತೆ, ಅಥವಾ ಒಂದು ಲಾಭದಾಯಕ ಅಂತ ಹೇಳ್ಬೋದು. ಇನ್ನೂ ಒಂದು ಹೇಳಿದ್ರೆ, ನೀವು ಜಾಸ್ತಿ ಎಷ್ಟು ಶ್ರಮ ಪಡ್ತೀರೋ ಅಷ್ಟು ಲಾಭದಾಯಕ. ಶ್ರಮ ಪಟ್ಟಿಲ್ಲ ಅಂತ ಹೇಳಿದ್ರೆ ಇದರಲ್ಲಿ ನೀವು ಏನು ಅಂದ್ಬಿಡ್ತೀರಿ ಅಂದ್ರೆ, ಒಂದೇ ವರ್ಷದಲ್ಲಿ ನಿರಾಸಕ್ತಿ ಅಂದ್ಬಿಡ್ತೀರಿ. ಯಾಕಂತ ಇದನ್ನ ನಾನು ನೋಡಿದೀನಿ, ಎಷ್ಟೋ ಫ್ಯಾಕ್ಟ್ರಿಗಳು ಒಂದು ಹುಮ್ಮಸ್ಸಿನಲ್ಲಿ ಸರ್ ಲೋನ್ ಸಿಗುತ್ತೆ, ಲೋನಿಗೋಸ್ಕರ ಮಾಡ್ತೀನಿ, ಎಷ್ಟೋ ಜನ ಲೋನಿಗೋಸ್ಕರ ಮಾಡಿ ಅದು ಬಂದ್ ಮಾಡಿದಾರೆ. ಇಲ್ಲ ಸರ್, ನಂಗೆ ಹಳೆ ಕರೆತ ಕಷ್ಟ ಆಗತ್ತೆ ಹೇಳ್ತಾರೆ ಕೆಲವು ಸರ್, ಇಲ್ಲ ಕರೆಂಟ್ ಸಮಸ್ಯೆ ಇದೆ ಅಂತ ಹೇಳ್ತಾರೆ ಕೆಲವರು ಸರ್, ನಂಗೆ ಮಾರ್ಕೆಟಿಂಗ್ ಸಮಸ್ಯೆ ಇದೆ ಅಂತ ಹೇಳ್ತಾರೆ. ಇದನ್ನೆಲ್ಲವನ್ನ ಮೆಟ್ಟಿ ನಿಂತ್ರೆ ನಿಮಗೆ ನಗು ಇದೆ ಅಥವಾ ಬಿಸ್ನೆಸ್ ಇದೆ, ಇಲ್ಲ ಅಂತ ಹೇಳಿದ್ರೆ ಈ ಬಿಸ್ನೆಸ್ ಮಾಡೋದು ಕಷ್ಟ ಸರ್. ರವಿರಾಜ್, ಇದರಲ್ಲೇ ಮುಂದುವರಿಬೇಕು, ಈ ಉದ್ಯೋಗ ಅಥವಾ ಈ ಕೈಗಾರಿಕೆಯನ್ನ ಇನ್ನೂ ಚಂದ ಮಾಡಬೇಕು, ಮತ್ತೆ ಇದರಲ್ಲಿ ಏನಾದರೂ ಒಂದು ಸಾಧನೆ ಮಾಡಬೇಕು ಅನ್ನೋಂತ ಆಸೆ ಇದೆಯಲ್ಲ ಸರ್? ಇದರಲ್ಲಿ ಸಾಧನೆ ಮಾಡಬೇಕು ಅಂತ ಹೇಳುತ್ತ ಆಸೆ ಇದೆ ಸರ್. ಆದರೆ ಈಗಿನ ಒಂದು ಈ ಲಾಕ್ಡೌನ್ ಪರಿಸ್ಥಿತಿಯನ್ನು ನೋಡಿದ ಮೇಲೆ, ಕೆಲವೊಂದು ಎಷ್ಟೋ ಒಂದು ಎಕ್ಸ್ಪೋರ್ಟ್ ಮಾಡ್ತಿರುವಂತ ಕಂಪನಿಗಳೇ ಮುಚ್ಚಿ ಹೋದ ಮೇಲೆ, ಮತ್ತೆ ಈಗ ಈ ಪ್ಲಾಸ್ಟಿಕ್ಕಿನ ಬೇರೆ ಬೇರೆ ಚಂದ ಚಂದ ಡಿಸೈನ್ಗಳು ಬರ್ತಾ ಇದೆ. ಇದರಲ್ಲಿ ಇದನ್ನ ಉದ್ಯೋಗವಾಗಿ ಮಾಡಬಹುದು, ಬಟ್ ಇದರಲ್ಲಿ ದೊಡ್ಡ ಮಟ್ಟದ ಸಾಧನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಯಾಕಂತ ಹೇಳಿದ್ರೆ ಶ್ರಮ ಪಡಬೇಕು, ನಮಗೆ ಒಳ್ಳೆ ಏಜ್ ಇದೆ ಅಲ್ಲಿವರೆಗೆ ನಾವು ಶ್ರಮವನ್ನು ಪಡಬಹುದು ಆಯ್ತಾ, ಬಟ್ ಮುಂದೆ ಶ್ರಮ ಪಡೋದು ಕಷ್ಟ ಆಗತ್ತೆ. ಇವಾಗ ನಾವೇ ಓನ್ ಆಗಿ ದುಡಿತೀವಿ, ಓನ್ ಆಗಿ ತೋಟದಲ್ಲಿ ಕೆಲಸ ಮಾಡ್ತೀವಿ, ಮಾರ್ಕೆಟಿಂಗ್ ನಾವೇ ಮಾಡ್ತೀವಿ, ಎಲ್ಲ ಇದೆ, ಬಟ್ ಮುಂದೆ ಇದರಲ್ಲೇ ಸಾಧನೆ ಮಾಡ್ತೀನಿ ಅಂತ ಹೇಳಕ್ಕೆ ಅಷ್ಟು ಸಾಧ್ಯ ಆಗೋದಿಲ್ಲ ಸರ್. ಸೊ ಇಷ್ಟೆಲ್ಲ ಅನುಭವವನ್ನು ಹಂಚಿಕೊಂಡಿದ್ದ ರವಿರಾಜ್, ನಿಮಗೆ ಧನ್ಯವಾದಗಳು. ನಮಸ್ಕಾರ. ಓಕೆ, ನಮಸ್ಕಾರ ಸರ್, ನಿಮ್ಗೆ ಕೂಡ ಧನ್ಯವಾದಗಳು. ಅಡಿಕೆ ಹಾಳೆಯಿಂದ ಊಟದ ತಟ್ಟೆಗಳ ತಯಾರಿಕೆ ಕುರಿತು ರವಿರಾಜ್ ಈಶ್ವರ್ ಹೊಸಕಟ್ಟ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಎಚ್ಬಿ ರಾಮಡಿಗಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಸಿಗುವುದು ಪೆನ್ಷನ್ ಆಸರಿಯು ಆಗದು ನಿರಾಸರೇ ಎಂದು ಸಿಗುವುದು ಸಂತಸದ ಕ್ಷಣವು ಕಳೆಯುವುದು ಸುಖದಿಂದ ವೃದ್ಧಾಪ್ಯ ರಕ್ಷಿತ ಆಗುವ ಅನ್ನದಾತ ಸುರಕ್ಷಿತ ಆಗುವ ಅನ್ನದಾತ ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ

ಬಲುಭವನನುಭವದಿ ಕತ್ತಲೆಯೋಳು ಬಲು ಅಂಜುತೆ ನಡುಗಿ ಬಲುಭವನನುಭವದಿ ಕತ್ತಲೆಯೋಳು ಬಲು ಅಂಜುತೆ ನಡುಗಿ ಬಲುಭವನನುಭವದಿ ಕತ್ತಲೆಯೋಳು ಬಲು ಅಂಜುತೆ ನಡುಗಿ ಬಲು ಅಂಜುತೆ ನಡುಗಿ ಬಳಲುತ್ತ ತಿರುಗಿದೆ ದಾರಿಯ ಕಾಣದೆ ಬಳಲುತ್ತ ತಿರುಗಿದೆ ದಾರಿಯ ಕಾಣದೆ ಬಳಲುತ್ತ ತಿರುಗಿದೆ ದಾರಿಯ ಕಾಣದೆ ಬಳಲುತ್ತ ತಿರುಗಿದೆ ದಾರಿಯ ಕಾಣದೆ ಬಳಲುತ್ತ ತಿರುಗಿದೆ ದಾರಿಯ ಕಾಣದೆ ಬಳಲುತ್ತ ತಿರುಗಿದೆ ದಾರಿಯ ಕಾಣದೆ ಬಳಲುತ್ತ ತಿರುಗಿದೆ ದಾರಿಯ ಕಾಣದೆ ಬಳಲುತ್ತ ತಿರುಗಿದೆ ದಾರಿಯ ಕಾಣದೆ ಹೊಳೆವಂತ ದಾರಿಯ ತೋರೋ ಹೊಳೆವಂತ ದಾರಿಯ ತೋರೋ ನಾರಾಯಣ ದಾರಿಯ ಉದಯ ಪೂರ್ವದಲ್ಲಿ ಮಾಡಿದುದಕ್ಕೆ ಲೇಸವಾಗಿದೆ ಕರ್ಮ ಪಾಪ ಪೂರ್ವದಲ್ಲಿ ಮಾಡಿದುದಕ್ಕೆ ಲೇಸವಾಗಿದೆ ಕರ್ಮ ಪಾಪ ಪೂರ್ವದಲ್ಲಿ ಮಾಡಿದುದಕ್ಕೆ ಲೇಸವಾಗಿದೆ ಕರ್ಮ ಶ್ರೀಪತಿ ಸಲಹೆನ್ನ ಉಪನಾರಾಯಣ ಕೇರೋ